ಅಶ್ವಿನಿ ವೈಷ್ಣವ್ ಅವರನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ರೈಲ್ವೆ ಸಚಿವರಿಗೆ ಪತ್ರ ಬರೆದಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ದಿ ಯೋಜನೆಯಡಿ ಈ ವರ್ಷ ಸುಮಾರು 8,667 ಕೋಟಿ ರೂಪಾಯಿ ಹಂಚಿಕೆ, 1,000 ಕೋಟಿ ರೂಪಾಯಿ ಬಿಡುಗಡೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಬಾಕಿ ಇರುವ ಸುಮಾರು 76,000 ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಗೆ ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರದ ಸೂಚನೆ. ವೈಜ್ಞಾನಿಕ ಹಾಗೂ ವೈಚಾರಿಕ ಚಿಂತನೆಗಳತ್ತ ಆಸಕ್ತಿ ಬೆಳೆಸಿಕೊಳ್ಳಲು ವಿಜ್ಞಾನ ಸಮ್ಮೇಳನಾಧ್ಯಕ್ಷ ವಿಶ್ವಾರಾಧ್ಯ ಸತ್ಯಂಪೇಟೆ ಕರೆ. ಹಾಗೂ ರಾಷ್ಟ್ರಕವಿ ಕುವೆಂಪು ಅವರ ವಿಶ್ವಮಾನವ ಸಂದೇಶವನ್ನು ಎತ್ತಿಹಿಡಿಯುವ ಮೂಲಕ ಸಮಸಮಾಜ ನಿರ್ಮಿಸಲು ಜಾನಪದ ಪರಿಷತ್ ಅಧ್ಯಕ್ಷ ಹೀಚಿ ಬೋರಲಿಂಗಯ್ಯ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯವಾಗಿದೆ 6:50. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಪೇಜಾವರ ಮಠಾಧೀಶರ ವಿಜಯವಿಠಲ ವಿದ್ಯಾಶಾಲೆಗೆ ಪ್ರಿಕೆಜಿಯಿಂದ 9ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದೆ. ನುರಿತ ಶಿಕ್ಷಕರಿಂದ ಬೋಧನೆ, ಆಧುನಿಕ ಪ್ರಯೋಗಾಲಯ, ತಾಂತ್ರಿಕ ಉಪಕರಣಗಳು ಸಹ ಪಠ್ಯ ಚಟುವಟಿಕೆಗಳ ಜೊತೆಗೆ ಸಂಸ್ಕಾರ ಸಂಸ್ಕೃತಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗುವುದು. ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ 13 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರ್ಯಾಂಕ್ ಗಳಿಸಿದ್ದಾರೆ. ನಿಮ್ಮ ಮಕ್ಕಳ ದಾಖಲಾತಿಗಾಗಿ ಮೊಬೈಲ್ ಸಂಖ್ಯೆ 9384249922. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ india.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಮುಸುಕಿನ ಜೋಳದ ಬೇಸಾಯವನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹಾದೇವು ಅವರೊಂದಿಗೆ ಸಂದರ್ಶನವಿದೆ. ಡಾಕ್ಟರ್ ಮಹಾದೇವ್ ಅವರೇ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಗಳೇ. ತಾವು ಇವತ್ತಿನ ದಿವಸ ಮುಸುಕಿನ ಜೋಳದ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ. ಇವತ್ತು ಮುಸುಕಿನ ಜೋಳ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳೆಯುತ್ತಿರುವಂಥ ಒಂದು ಉತ್ತಮವಾದ ಬೆಳೆ. ಹೇಗೆ ತೆಂಗಿನ ಕಲ್ಪವೃಕ್ಷ ಅಂತ ಹೇಳ್ತೀವಿ, ಮುಸುಕಿನ ಜೋಳವನ್ನು ಇವತ್ತು ನಾವು ಕಲ್ಪವೃಕ್ಷ ಅಂತ ಹೇಳ್ತೀವಿ. ಯಾಕೆಂದರೆ ಮುಸುಕಿನ ಜೋಳದ ಉಪಯೋಗಿಸದೇ ಇರುವಂಥ ಆಹಾರ ಪದಾರ್ಥಗಳೇ ಇಲ್ಲ ಅಂತ ಹೇಳ್ಕೋಬೇಕು. ಅಷ್ಟು ಪ್ರಮಾಣದಲ್ಲಿ ನಾವು ಇವತ್ತು ಮುಸುಕಿನ ಜೋಳ ಅದು ಕೈಗಾರಿಕೆಯಲ್ಲಿ ಉಪಯೋಗಿಸ್ತಾ ಇದೆ, ಆಹಾರಕ್ಕಾಗಿ ಉಪಯೋಗಿಸ್ತಾ ಇದ್ದೀವಿ, ಮತ್ತು ಪಶುಪ್ರಾಣಿಗಳ ಫೀಡ್ಸ್ಗಾಗಿ ಉಪಯೋಗಿಸ್ತಾ ಇದ್ದೀವಿ, ಮತ್ತು ನಮ್ಮ ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿಗಳಲ್ಲೂ ಕೂಡ ನಾವು ಇದನ್ನು ಉಪಯೋಗಿಸ್ತಾ ಇದ್ದೀವಿ. ಇವತ್ತು ಕಾಗದ ತಯಾರಿಕೆಯಲ್ಲಿ, ಫಿಲಮ್ಸ್ ತಯಾರಿಕೆಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಎಲ್ಲ ವಿಚಾರದಲ್ಲೂ ಇವತ್ತು ಮುಸುಕಿನ ಜೋಳ ಒಂದು ನೀವೇ ಹೇಳಿದ್ರಲ್ಲ ಕಲ್ಪವೃಕ್ಷ, ಕಲ್ಪವೃಕ್ಷ ಅನ್ನೋ ರೀತಿಯಿಂದ ನಾವು ಹೇಳ್ಬೋದು. ಯಾಕೆ ಹೀಗಾಗಿದೆ ಅಂದರೆ ಇವತ್ತು ಪ್ರಪಂಚದಲ್ಲೇ ಅತಿ ಹೆಚ್ಚು ಉತ್ಪಾದನೆ ಆಗ್ತಾ ಇರುವಂಥ ಬೆಳೆ. ನಾವು ಏನು ಈ ಒಂದು ಬೆಳೆ ಪ್ರಮಾಣ ಬೆಳೀತಾ ಇರುವಂಥ ಒಂದು ಶೇಕಡವಾರು ನಾವು ಗಮನಿಸಿದ್ರೆ ಇದರ ವಿಸ್ತೀರ್ಣ ಮತ್ತು ಉತ್ಪಾದಕತೆ ಮತ್ತು ಪರಿಧಿ ಇವತ್ತು ಶೇಕಡ 15 ಪ್ರಮಾಣದಲ್ಲಿ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗ್ತದೆ ಪ್ರತಿ ವರ್ಷ ಬೆಳವಣಿಗೆ ನಡೀತಾ ಇರೋದು ನಾವು ನೋಡಿಕೊಂಡ್ರೆ. ಯಾಕೆಂದರೆ ನಾವು ಸುಮಾರು 10 ಹಿಂದೆ ನೋಡಿದಾಗ ಇದು ಕೇವಲ 6-7 ಹೆಕ್ಟೇರ್ ಇತ್ತು. ಇವತ್ತು ನಮ್ಮ ಕರ್ನಾಟಕದಲ್ಲೇ 19-20 ಹೆಕ್ಟೇರ್ ಅಂತ ಅಂದರೆ ನೀವೇ ಊಹಿಸ್ಕೊಳ್ಬೋದು ಇದರ ಒಂದು ಅತಿ ಹೆಚ್ಚಾಗಿ ಬೆಳೀತಾ ಇರುವಂಥ ಒಂದು, ಅದು ಕರ್ನಾಟಕ ಇಡೀ ದೇಶದಲ್ಲೇ ಅತಿ ಹೆಚ್ಚು ಪ್ರದೇಶವನ್ನು ಹೊಂದಿರುವಂಥ ರಾಜ್ಯ. ಯಾಕಷ್ಟೊಂದು ಜಾಸ್ತಿ ಆಗಿರ್ಬೋದು? ಇವತ್ತು ಮುಸುಕಿನ ಜೋಳವನ್ನು ಉಪಯೋಗಗಳು ಹಲವಾರು ಉಪಯೋಗಗಳನ್ನು ನಾವು ಇವತ್ತು ಗಮನಿಸೋದಾದರೆ, ನಾವು ಪ್ರತಿ ಒಂದು ಮಾಮೂಲಿ ಮುಸುಕಿನ ಜೋಳ ಕಾಳಿಗೋಸ್ಕರ ಬೆಳೆಯುವಂಥ ಮುಸುಕಿನ ಜೋಳ ಇದೆ. ತರಕಾರಿಯ ರೀತಿಯಲ್ಲಿ ನಾವು ಏನು ಇವತ್ತು ಬೇಬಿ ಕಾರನ್ ಅಂತ ಪ್ರತಿ ಮದುವೆ ಸಮಾರಂಭ ನಾವು ಹೋದರೆ ಬೇಬಿ ಕಾರನ್ ಇಲ್ಲದೇ ಇರುವಂಥ ಮದುವೆ ಸಮಾರಂಭಗಳಿಲ್ಲ ಅಂತ ನಾವು ಹೇಳ್ಕೊಬೋದು. ನೀವತ್ತು ಯಾವುದೇ ಒಂದು ಬೇಕರಿಗೆ ಹೋದರೆ ಬೇಕರಿ ಮುಸುಕಿನ ಜೋಳದ ಒಂದು ಹಾಕದೇ ಇರುವಂಥ ಬೇಕರಿ ಪದಾರ್ಥಗಳಿಲ್ಲ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಅದಕ್ಕಾಗಿ ಅಲ್ಲೂ ಉಪಯೋಗಿಸ್ತಾ ಇದ್ದಾರೆ. ಹಾಗೆ ಸ್ವೀಟ್ ಕಾರನ್ ಇವತ್ತು ಸಲಾಡ್ ರೀತಿಯಲ್ಲಿ ಸ್ವೀಟ್ ಕಾರನ್ನು ಉಪಯೋಗಿಸುವಂಥ ಎಲ್ಲ ಸಭೆ ಸಮಾರಂಭಗಳಲ್ಲೂ ಕೂಡ ನಾವು ಕಾಣ್ತೇವೆ. ಇದಲ್ಲದೆ ಪಾಪ್ಕಾರನ್ನು ಕೂಡ ನಾವು ಇವತ್ತು ಅತಿ ಹೆಚ್ಚಾಗಿ ಉಪಯೋಗಿಸಿರುವಂಥ ಒಂದು ಸನ್ನಿವೇಶ ನೋಡ್ತಾ ಇದ್ದೀವಿ. ಇವುಗಳಲ್ಲದೆ ಈಗ ವ್ಯಾಕ್ಸಿ ಕಾರನ್ ಅಂತ ಬರ್ತದೆ, ಐ ಸ್ಟಾರ್ಚ್ ಕಾರನ್ ಅಂತ ಬರ್ತದೆ, ಐ ಆಯಲ್ ಕಾರನ್ ಅಂತಲೂ ಇವತ್ತು ನಾವು ನಮ್ಮ ಇಡೀ ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ. ಎಣ್ಣೆಗೋಸ್ಕರನೇ ಸಾಮಾನ್ಯವಾಗಿ 4-5 ಒಂದು ಈ ಭ್ರೂಣದಲ್ಲಿ ಎಣ್ಣೆ ಇರ್ತದೆ. ಅದು ಬಿಟ್ಟು ಈ ಐ ಆಯಿಲ್ ಕಾರಣ 30-35 ತನಕನೂ ಎಣ್ಣೆಯನ್ನು ನಾವು ಉತ್ಕರಿಸಿ ಹೆಚ್ಚು ಮಾಡಿ ಅದನ್ನು ಐ ಆಯಿಲ್ ಕಾರನ್ ಅಂತಲೇ ಕೂಡ ಬೆಳೀತಾ ಇದ್ದಾರೆ. ಸೊ ಈ ರೀತಿ ಹಲವಾರು ಉಪಯೋಗಗಳು ಜಾಸ್ತಿ ಆಗಿರೋದ್ರಿಂದ ಮಾಮೂಲಿ ಮುಸುಕಿನ ಜೋಳ ಕೋಳಿ ಉದ್ಯಮಕ್ಕೆ ಬಹಳಷ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಇಡೀ ಪ್ರಪಂಚದ ಕೋಳಿ ಉದ್ಯಮದ 60% ಇದು ಫೀಡ್ಸ್ಗೋಸ್ಕರನೇ ಹೋಗುತ್ತೆ. ಅದು ಪ್ರಾಣಿಗಳ ಒಂದು ಫೀಡ್ಸ್ ಆಹಾರಗಾಗಿ ಹೋಗುತ್ತೆ. ಅದಲ್ಲದೆ ಇವತ್ತು ನಮ್ಮ ಒಂದು ಸ್ಟಾರ್ಚ್ ಇಂಡಸ್ಟ್ರೀಸ್, ಸ್ಟಾರ್ಚ್ ಎಲ್ಲಿ ನಮಗೆ ಲಭ್ಯತೆ ಬೇಕಾಗ್ತದೆ ಅನ್ನೋದು ಎಲ್ಲ ಸ್ಟಾರ್ಚ್ನಲ್ಲಿ ನಾವು ತಗೊಂಡಾಗ ಹಿಂದೆ ನಮಗೆ ಈಗ ಮರಗೆಣಸು ಅಥವಾ ಬೇರೆ ಇದರಲ್ಲಿ ನಾವು ಸ್ಟಾರ್ಚನ್ನು ಪಡೀತಾ ಇದ್ವಿ. ಇವತ್ತು 95% ಸ್ಟಾರ್ಚ್ನ ಒಂದು ಇಂಡಸ್ಟ್ರಿಗೆ ಬೇಕಾದಂಥ ಈ ಬಣ್ಣ ತೈಗಳ ತಯಾರಿಕೆಗೂ ಬೇಕಾದಂಥದ್ದು ಒಂದು ಬೇಕಾಗಿರುವಂಥ ಒಂದು ಪದಾರ್ಥ ಇದು ಮುಸುಕಿನ ಜೋಳವಾಗಿದೆ. ಈ ಗ್ಲುಕೋಸ್ ತಯಾರಿಕೆಯಲ್ಲೂ ಬಳಸ್ತಾರೆ. ಅತಿ ಹೆಚ್ಚಾಗಿ ಗ್ಲುಕೋಸ್ ಕೂಡ ಈಗ ನಾವೇನು ಈ ಒಂದು ಹಾಸ್ಪಿಟಲ್ಗಳಲ್ಲಿ ಕಾಣುವಂಥ ಗ್ಲುಕೋಸ್ ಕೂಡ ಇವತ್ತು ಸ್ಟಾರ್ಚ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಅಂದ್ರಲ್ಲ ಅದು ಈ ಗ್ಲುಕೋಸ್ ಉದ್ದೇಶ ಇಟ್ಕೊಂಡು ಹೇಳಿದ್ದು. ಬೇರೆ ನಾವು ಟ್ಯಾಬ್ಲೆಟ್ಸ್ ಇರ್ಬೋದು, ಬೇರೆ ತಯಾರಿಕೆ ಟ್ಯಾಬ್ಲೆಟ್ಸ್ ತಯಾರಿಕೆ ಮಾಡುವಂಥದ್ದು ಕೂಡ ಇದ್ರ ಮಾಡ್ತಾರೆ. ಆಮೇಲೆ ಈ ಒಂದು ಟಿಶ್ಯೂ ಪೇಪರ್ಸ್ ಕೂಡ ಇವತ್ತು ನಾವು ಮುಸುಕಿನ ಜೋಳದಿಂದ ನೋಡ್ತೇವೆ. ಮುಸುಕಿನ ಜೋಳ ಎಲೆ ಮತ್ತು ಕಾಂಡ ಇವತ್ತು ಎಲ್ಲವನ್ನು ಕಾಂಡವನ್ನು ಕೂಡ ಇವತ್ತು ನಾವು ಶಾಖೋತ್ಪಾದನೆ ವಿದ್ಯುತ್ ಉತ್ಪಾದನೆಯಲ್ಲಿ ಕೂಡ ಉಪಯೋಗಿಸ್ತಾ ಇರೋದು ಕಾಣ್ತೇವೆ ನಮ್ಮಲ್ಲಿ. ನೋಡಿ ನೋಡಿ, ಅಂದರೆ ಇದು ಒಂದು ದನ ಕರುಗಳ ಉತ್ತಮವಾದ ಮೇವು, ಸೈಲೇಜ್ ತಯಾರಿಕೆಗೆ ಬಳಕೆಗೆ ಬರುತ್ತೆ, ಮತ್ತು ಮುಸುಕಿನ ಜೋಳದ ಕಾಂಡದ ಸಮೇತ ಅದನ್ನು ಹಾಕಿ ರಾಸುಗಳ ಹಾಲಿನ ಉತ್ಪಾದನೆಯನ್ನು ಕೂಡ ಜಾಸ್ತಿ ಮಾಡುವಂತಹ ಸಾಧ್ಯತೆಗಳಿವೆ. ಆ ಒಂದು ಪಶು ಸಾಕಣೆ ಲೆಕ್ಕದಲ್ಲಿ ನೋಡ್ಕೊಂಡ್ರು ಅತಿ ಹೆಚ್ಚು ಉಪಯೋಗಿಸ್ತಾ ಇರೋದು ಇವತ್ತು ಮುಸುಕಿನ ಜೋಳನೇ. ನೇಪೇರ್ ಹೈಬ್ರಿಡ್ ಅಂತ ಬಿಟ್ಟರೆ ನೆಕ್ಸ್ಟ್ ಅತಿ ಹೆಚ್ಚು ಉಪಯೋಗಿಸುವಂತಹ ಹಸಿರು ಬೆಳೆ ಇವತ್ತು ಮುಸುಕಿನ ಜೋಳ. ತಳಿಗಳಿಗೆ ಸಂಬಂಧಪಟ್ಟಂತೆ ಹೇಳಿ ಸರ್. ಇವತ್ತು ಕೇಶವಮೂರ್ತಿಗಳು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಿಂದ ಅಥವಾ ಸರ್ಕಾರಿ ಸಂಸ್ಥೆಗಳಿಂದ ಹಲವಾರು ಹೈಬ್ರಿಡ್ಗಳನ್ನು ಮುಖ್ಯವಾಗಿ ನಾವು ಇದರಲ್ಲಿ ಏಕ ಕಟಾವು ಅಥವಾ ಸಿಂಗಲ್ ಕ್ರಾಸ್ ಹೈಬ್ರಿಡ್ಸ್ ಅಂತೀವಿ, ಏಕ ಕ್ರಾಸ್ ಹೈಬ್ರಿಡ್ ಅಥವಾ ಸಿಂಗಲ್ ಕ್ರಾಸ್ ಹೈಬ್ರಿಡ್ಸ್ ಅಂತೀವಿ. ಹಿಂದೆ ಡಬಲ್ ಕ್ರಾಸ್ ಹೈಬ್ರಿಡ್ಸ್ ಮತ್ತು ಕಾಂಪೋಸಿಟ್ಸ್ ಅಂತ ಬೆಳೀತಾ ಇದ್ವಿ. ಅವುಗಳ ಇವತ್ತಿನ ಉತ್ಪಾದನೆ ಕಡಿಮೆ ಆಗಿದೆ. ಇವತ್ತೆಲ್ಲ ಇಡೀ ದೇಶದಲ್ಲೇ ಹೆಚ್ಚಾಗಿ ಸಿಂಗಲ್ ಕ್ರಾಸ್ ಹೈಬ್ರಿಡ್ಸ್ ಅಂತ ಮಾಡ್ತಾ ಇದ್ವಿ. ಅಂಥದ್ರಲ್ಲಿ ನಾವು ಅಭಿವೃದ್ಧಿಪಡಿಸಿ ಹಿಂದೆ ಬಿಡುಗಡೆ ಮಾಡಿದಂಥ ಹೇಮ ಮತ್ತು ನಿತ್ಯಶ್ರೀ ಇವು ಸಿಂಗಲ್ ಕ್ರಾಸ್ ಹೈಬ್ರಿಡ್ಸು. ಸುಮಾರು 15 ಹಿಂದೆ ನಾವು ಅದನ್ನು ಬಿಡುಗಡೆ ಮಾಡಿದ್ವಿ. ಸೊ ಈ ಅಲ್ಲದೆ ಇತ್ತೀಚೆಗೆ ನಾವು ಸುಮಾರು 3 ಹೈಬ್ರಿಡ್ಗಳನ್ನು ಬಿಡುಗಡೆ ಮಾಡಿದ್ವಿ. ಅದರಲ್ಲಿ ಮೊದಲನೇದಾಗಿ MEH 14 ಮಂಡ್ಯ ಮೇಯ್ಸ್ ಹೈಬ್ರಿಡ್ ಅಂತ, ಏನು MEH ನಮ್ಮ ಮಂಡ್ಯ ಕೇಂದ್ರದಿಂದ ಕೃಷಿ ವಿಶ್ವದಲ್ಲಿ ಬೆಂಗಳೂರು ನಡೆಯಲ್ಲಿ ಬರುವಂಥ ಮಂಡ್ಯ VC ಫಾರ್ಮ್ನಲ್ಲಿ ಇರುವಂಥ ಮಂಡ್ಯ ಕೇಂದ್ರದಿಂದ ಬಿಡುಗಡೆ ಮಾಡಿರುವಂಥ ಉತ್ತಮವಾದ ಒಂದು ಏಕ ಸಂಕರಣ ತಳಿ ಹೈಬ್ರಿಡ್ MEH 14-5. ಅದೇ ರೀತಿ ಕಳೆದ 2 ಹಿಂದೆ MEH 14-138 ಅಂತ, ಇದು ಕೂಡ ಒಂದು ಮಧ್ಯಮ ಅವಧಿ, ಅಂದರೆ ಇದರ ಅವಧಿ ಸುಮಾರು 120-125 ಬರ್ತದೆ. ಅದನ್ನು ನಾವು ಮಧ್ಯಮ ಅವಧಿಗೆ ಹೇಳ್ತೀವಿ. ಅದು ಕೂಡ MH 14-5 ಕೂಡ 120-125 ದಿವಸ. ಇದು MH 14-138 ಒಂದು 10 ದಿವಸ ಬೇಗ ಬರ್ತದೆ, 8-10 ದಿವಸ, 115-120 ದಿವಸ ಬೇಗ ಕಟಾವಿಗೆ ಬರುವಂಥ ತಳಿ. ಅದಲ್ಲದೆ ಇತ್ತೀಚೆಗೆ ನಾವು ಬಿಡುಗಡೆಗೆ ಶಿಫಾರಸು ಮಾಡಿರುವಂಥ ಇನ್ನೊಂದು MH 15-84, ಅದು ಈ ವರ್ಷ ಬಿಡುಗಡೆಗೆ ಶಿಫಾರು ಮಾಡಿದರೆ ಅಧಿಕೃತವಾಗಿ ಈ ಒಂದು ಮುಂದಿನ ಒಂದು ಸಭೆಗಳಲ್ಲಿ ಅದನ್ನು ಬಿಡುಗಡೆಗೆ ನಾವು ತಯಾರು ಮಾಡಿಕೊಂಡಿದ್ದೀವಿ ಈ ಒಂದು ಈ ವರ್ಷದಲ್ಲಿ ಅಥವಾ ಈ ವರ್ಷ ಮುಂದಿನ ವರ್ಷದ ಪ್ರಾರಂಭದಲ್ಲಾದರೂ ಕೂಡ ಇದು ಬಿಡುಗಡೆ ಆಗುತ್ತೆ, ರೆಡಿ ಇರ್ತದೆ. ಈ 3 ಹೈಬ್ರಿಡ್ಗಳ ವಿಶೇಷತೆ ಅಥವಾ ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಬಿಡುಗಡೆ ಮಾಡಿದಂಥ ಹೈಬ್ರಿಡ್ಗಳ ವಿಶೇಷತೆ ಅಂದರೆ ಇದರಲ್ಲಿ ಪ್ರಮುಖವಾಗಿ ಬಾಧಿಸುವ ರೋಗಗಳಿಗೆ ಇದು ನಿರೋಧಕತೆ ಹೊಂದಿರುವಂಥದ್ದು. ಮುಖ್ಯವಾಗಿ ನಾವು ಎಲೆಯಂಗಮಾರಿ ರೋಗ ಮತ್ತು ಕೇದಿಗೆ ರೋಗ, ಈ ಎರಡು ರೋಗಗಳು ಮತ್ತು ತುಕ್ಕು ರೋಗ, ಈ ನಮ್ಮ ಭಾಗಗಳಲ್ಲಿ ಈ 3 ರೋಗಗಳು ಸಾಧಾರಣವಾಗಿ ಕಂಡುಬರುವಂಥ ರೋಗಗಳು. ಅದರಲ್ಲಿ ಮುಖ್ಯವಾಗಿ ಹೆಚ್ಚು ನಷ್ಟವನ್ನುಂಟು ಮಾಡುವಂಥ ಎಲೆಯಂಗಮಾರಿ ರೋಗ. ಎಲೆಯಂಗಮಾರಿ ರೋಗ ಬಂದರೆ ಸುಮಾರು 40-80% ನಷ್ಟವಾಗುವಂಥ ಸಂದರ್ಭ ಇರ್ತದೆ. ಅದೇ ರೀತಿ ಕೇದಿಗೆ ರೋಗ ಬಂದರೆ ಪ್ರಾರಂಭದಲ್ಲೇ ಬಂದರೂ ಕೂಡ ಅದು ಇಡೀ ಎಲ್ಲ ಬೆಳೆಯನ್ನು ಆವರಿಸ್ಕೊಂಡು ಇಡೀ ಪೂರ್ಣ ಬೆಳೆ ನಾಶವಾಗುವಂಥ ಒಂದು ಸಂದರ್ಭವೂ ಇರುತ್ತೆ. ತುಕ್ಕು ಸಾಮಾನ್ಯವಾಗಿ ತಡವಾದ ಬೆಳೆಯ ಹಂತದಲ್ಲಿ ಬರೋದರಿಂದ ಅದರಲ್ಲಿ ಹಾನಿಯ ಪ್ರಮಾಣ ಕಡಿಮೆ ಇದ್ದರೆ ಇರುತ್ತೆ, ಹಾಗೂ ಅದು ಕೂಡ ಹೆಚ್ಚಿನ ವಾತಾವರಣದ ತೇವಾಂಶ ಜಾಸ್ತಿ ಇದ್ದರೆ ತುಕ್ಕು ಕೂಡ ಜಾಸ್ತಿ ಆಗುತ್ತೆ. ಎಲೆಯಂಗಮಾರಿ ರೋಗ ಮತ್ತು ಈ ನಮ್ಮ ಭಾಗದಲ್ಲಿ ಈ 3 ರೋಗಗಳಿಗೆ ಭಾಳ ವಾತಾವರಣ ತುಂಬ ಸೂಕ್ತವಾದ ವಾತಾವರಣ. ಹಾಗಾಗಿ ಎಲ್ಲಿ ಯಾವ ತಳಿಗಳು ಅಥವಾ ಹೈಬ್ರಿಡ್ಗಳು ರೋಗ ನಿರೋಧಕತೆ ಅಥವಾ ಸಹಿಷ್ಣುತೆ ಹೊಂದಿರ್ತವೆ ಆ ತಳಿಗಳನ್ನು ಮಾತ್ರ ನಮ್ಮ ಭಾಗದಲ್ಲಿ ಬೆಳಿಬೋದು. ತಾವೇನು ಹೈಬ್ರಿಡ್ಗಳು ಹೇಳಿದ್ರಲ್ಲ ಅವೆಲ್ಲ ವಿಸಿ ಫಾರ್ಮಲ್ಲಿ ಬಿತ್ತನೆ ಬೀಜ ದೊರೆಯುತ್ತಾ? ಇದರ ಎಲ್ಲ ಬಿತ್ತನೆಗಳಲ್ಲಿ ಮುಖ್ಯವಾಗಿ ನಾವು ಇತ್ತೀಚೆಗೆ ಹಳೆಯ ತಳಿಗಳ ಆದ ಹೇಮ ಮತ್ತು ನಿತ್ಯಶ್ರೀಯನ್ನು ನಾವು ಮತ್ತೆ ಪುನರುಜ್ಜೀವಿಸಿದ್ದೇವೆ. ಅದರಲ್ಲೂ ನಿತ್ಯಶ್ರೀಯನ್ನು ಮತ್ತೆ ಪುನರುಜ್ಜೀವಿಸಿದ್ದೇವೆ. ಹೇಮ ಇವತ್ತು ಕೂಡ ಈ ಒಂದು ಎಲೆಯಂಗಮಾರಿ ರೋಗ ನಿರೋಧಕತೆ ಇರುವಂಥ ತಳಿ, ನಾವು ಅದನ್ನು ಒಂದು ಹೋಲಿಕೆ ತಳಿಯಾಗಿ ಉಪಯೋಗಿಸ್ತಾ ಇದ್ವಿ. ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಅದು ಬೀಜ ಸಭ್ಯತೆಗೆ ಸಿಗುತ್ತೆ. ಇವೆಲ್ಲ ಸುಮಾರು 10 ವರ್ಷಗಳ ಅವಧಿ ಪೂರ್ಣಗೊಂಡಿದೆ. ಈಗ ಹೊಸ ತಳಿಗಳು ಇತ್ತು 10 ವರ್ಷದ ಅವಧಿಯಿಂದ ಈಚೆಗೆ ಬಂದಿರುವಂಥ 3 ತಳಿಗಳ ಬೀಜ ಲಭ್ಯತೆ ನಮ್ಮ ವಿಸಿ ಫಾರ್ಮ್ನಲ್ಲಿ ಇದೆ. ಧಾರಣೆ ಅದು ಒಂದು KG ಬೀಜಕ್ಕೆ 230 ರೂಪಾಯಿ ಇದೆ. ಎಕರೆಗೆ ಎಷ್ಟು ಬೇಕಾಗುತ್ತೆ? ಎಕರೆಗೆ 6 KG ಬೀಜ ಬೇಕಾಗುತ್ತೆ. ನಾವು 6 KG ಬ್ಯಾಗನ್ನು ನಾವು ನಮ್ಮ ಒಂದು ವಿಸಿ ಫಾರ್ಮ್ ಕೇಂದ್ರದಿಂದ ನಾವು ಮಾರಾಟಕ್ಕೆ ಮಾಡಿದ್ವಿ. ಈ ವರ್ಷ ಅಲ್ಪ ಪ್ರಮಾಣದಲ್ಲಿ ಬೀಜೋತ್ಪಾದನೆ ಆಗಿದೆ. ಈ ವರ್ಷ ಅಲ್ಪ ಪ್ರಮಾಣದಲ್ಲಿ ಬೀಜೋತ್ಪಾದನೆ ಆಗಿರೋದ್ರಿಂದ ಈ ಒಂದು ಬೀಜ ಲಭ್ಯತೆಗೆ ಈಗಾಗಲೇ ನಾವು ವಾಣಿಜ್ಯೀಕರಣಗೊಳಿಸಿರುವಂಥ ಕಂಪನಿಗಳ ಮುಖಾಂತರ ನಾವು ಇದನ್ನು ಬೀಜ ಕೊಡ್ತಾ ಇದ್ದೀವಿ. ಅದರಲ್ಲಿ ಸುಮಾರು 3 ಕಂಪ್ನಿಗಳಿಗೆ ನಮ್ಮ ಹೈಬ್ರಿಡ್ಗಳನ್ನು 2 ಹೈಬ್ರಿಡ್ಗಳನ್ನು ನಾವು ವಾಣಿಜ್ಯೀಕರಣಗೊಳಿಸಿದ್ದೀವಿ. ಅವುಗಳ ಮುಖಾಂತರ ನಾವು ಈ ಮಾರಾಟದಲ್ಲಿ ಕೂಡ ಒಂದು ಡೆಲ್ಟಾ MH 14-5 ಅದು ವಾಣಿಜ್ಯೀಕರಣಗೊಳಿಸಿರೋದ್ರಿಂದ ಕಂಪನಿ ಮುಖಾಂತರ ಕೂಡ ಅದನ್ನು ನಾವು ಲಭ್ಯತೆಯನ್ನು ತೋರಿಸ್ಕೊಡ್ತಾ ಇದ್ದೀವಿ. ಡಾಕ್ಟರ್ ಮಹದೇವ್ ಅವರೇ, ಮುಸ್ಕಿನ ಜೋಳ ಅಂತಂದರೆ ಒಂದೇ ತೆನೆ ಬರಬೇಕು ಅನ್ನೋದೊಂದು ಸಾಮಾನ್ಯವಾದ ಕಲ್ಪನೆ. ಆದರೆ ಕೆಲವು ಸರಿ 2-3 ಕೂಡ ಬರುವಂಥ ಸಾಧ್ಯತೆ ಇದೆ. ಇದು ತಳಿ ದೋಷವೇ ಅಥವಾ ಆ ತಳಿಯನ್ನೇ ಹಾಗೆ ಅಭಿವೃದ್ಧಿ ಮಾಡಿರ್ತೀರ? ಇಲ್ಲ, ಕೇಶವಮೂರ್ತಿಗಳು ಇಲ್ಲಿ ಮುಖ್ಯವಾಗಿ ನಾವು ತಳಿಗಳು ಯಾವತ್ತು ನಾವು ಕಾಳಿಗೋಸ್ಕರ ಬೆಳೆಯುವಂಥ ತಳಿಗಳನ್ನು ಏಕ ತೆನೆ ತಳಿಗಳೇ ಉತ್ತಮವಾಗಿರುತ್ತವೆ. ಈಗ 2ನೇ ತೆನೆ ಬರುವಂಥ ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ 2ನೇ ತೆನೆ ಪೂರ್ಣ ಪ್ರಮಾಣದಲ್ಲಿ ಬಲಿಯೋದಿಲ್ಲ. ಅಂಥ ಸಂದರ್ಭದಲ್ಲಿ ಅದು ನಷ್ಟವಾಗುತ್ತಾ ಹೊರತು ಪೂರ್ಣ ಪ್ರಮಾಣದಲ್ಲಿ ಬಲಿದೇ ಇರುವಾಗ ಆ ಒಂದು ತಳಿ ಉತ್ತಮವಾದ ತಳಿ ಅಂತ ಹೇಳೋಕ್ಕಾಗಲ್ಲ. ನಾವು ಮೊದಲು ಬಿಡುಗಡೆ ನಾವೇನು ಮಾಡಿದ್ವಲ್ಲ ಹೇಮ ಮತ್ತು ನಿತ್ರಿಸಿ ಅದು ಕಡಾಕಟಿತವಾಗಿ ಏಕತೆನೆಯ ತಳಿಗಳೇ ಆಗಿರೋದ್ರಿಂದ ಉತ್ತಮವಾದ ಒಂದು ತಳಿಗಳಿಂದ ಗುರುತಿಸ್ಪಡ್ತೀವಿ. ಆದರೆ ಏನು ಈಗ ಹೈನುಗಾರಿಕೆ ಎಲ್ಲಿ ಹೆಚ್ಚು ಬಲವಾಗಿದೆ ಅಂಥ ಪ್ರದೇಶಗಳಲ್ಲಿ ಮುಸುಕಿನ ಜೋಳವನ್ನು ಮೇವು ಅಥವಾ ಕಾಳು ಅಥವಾ ಮೇವು ಎರಡೂ ರೀತಿಯಲ್ಲೂ ಯೋಚನೆ ಮಾಡಿ ರೈತರು ಬೆಳೀತಾ ಇದ್ದಾರೆ. ಅವರಿಗೆ 2 ತೆನೆ ಬಂದರೆ ಅದು ಉತ್ತಮವಾದಂಥದ್ದು ಕಾಣುತ್ತೆ. ಅದು ಅವಾಗ ಯಾಕೆಂದರೆ ಅದು ಹಾಲು ತುಂಬಿದ ತೆನೆಗಳು ಜಾಸ್ತಿ ಅವರಿಗೆ ಬೇಕಾಗ್ತದೆ. ಹಾಲು ತುಂಬಿದ ಸಮಯದಲ್ಲಿ ಕಟಾವು ಮಾಡೋದ್ರಿಂದ ಅದು ಮೇವಿನ ಮತ್ತು ಇವನ್ನು ನಾವು ಸೈಲೇಜ್ ಮಾಡಿದಾಗಲೂ ಕೂಡ ಸೈಲೇಜ್ ಗುಣಮಟ್ಟನೂ ಉತ್ತಮವಾಗಿರ್ತದೆ. ಹಾಗಾಗಿ ಅದು 2 ತೆನೆ ಬಂದರೂ ಅಥವಾ 3 ತೆನೆ ಬಂದರೂ ಸೈಲೇಜ್ಗೆ ಉಪಯೋಗಿಸಿಕೊಳ್ಳುವಂಥದ್ದಿದೆ. ಅದು 2 ಪರಿಪೂರ್ಣವಾಗಿ 2 ತೆನೆಗಳು ಬಲಿತರೆ ಅದು ಉತ್ತಮವಾದ ತಳಿ. ನಮ್ಮ ಒಂದು ತಳಿಯಲ್ಲಿ ಏನು MH 14-5 ಅಂತ ಹೇಳ್ತೀವಿ, ಅದರಲ್ಲಿ 80% 2ನೇ ತೆನೆಯೂ ಕೂಡ ಉತ್ತಮವಾದ ಕಾಳು ಬಿಡ್ತದೆ. ಹಾಗಾಗಿ ಅದರ ಒಂದು ಉತ್ಕೃಷ್ಟತೆ, ಪೌಷ್ಟಿಕತೆ, ಅದರ ವೃದ್ಧತೆ ಜಾಸ್ತಿ ಇರೋದ್ರಿಂದ 2ನೇ ತೆನೆಯೂ ಕೂಡ ಚೆನ್ನಾಗಿ. 2 ಒಟ್ಟಿಗೆ ಕಟಾವಿ ಬರ್ತವೆ? 2 ಒಟ್ಟಿಗೆ ಕಟಾವು ಬರ್ತದೆ. 2 ಯಾವತ್ತೂ ಮುಸ್ಕಿನ ಜೋಳದ 2ನೇ ಕಟಾವು ಆ ರೀತಿ ಬರೋದಿಲ್ಲ, ಒಂದೇ ಸಾರಿ ಕಟಾವು ಮಾಡಬೇಕು, 2 ಒಟ್ಟಿಗೆ ಕಟಾವು ಬರ್ತದೆ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಜನವರಿ 6ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯ ತಾಲೂಕು ಕೀಲಾರ ಗ್ರಾಮದ ಎಂಟಿಎನ್ ಕುಮಾರ್ ಹಾಗೂ ಎಚ್ಎಸ್ ಮುಕ್ತಾ ದಂಪತಿಗಳ ಮುಕ್ತಾ ನೇಚರ್ ಆರ್ಚರ್ಡ್ನಲ್ಲಿ. ನಾನು ಎಚ್ಎಸ್ ಮುಕ್ತಾ. ನಾನು ಎಂಟಿಎನ್ ಕುಮಾರ್. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ, ಎಲ್ಲರೂ ಬನ್ನಿ. ಶಾರದಮ್ನವರೇ, ಸರಸಮ್ನವರೇ, ಸರೋಜಮ್ಮನ್ ತಾಯಿ ಅವರೇ ಆಶೀರ್ವಾದ ಮಾಡಿ ಬರ್ಬೇಕ್ರಮ್ಮ. ಸುಂದ್ರಮ್ನವರೇ, ಚಂದ್ರಮ್ನವರೇ, ಫಾತಿಮಾ ಬೇಗಮ್ಮನ್ನವರೇ, ಖಾತ್ರಿಯಿಂದ ನೀವು ಬರ್ಬೇಕ್ರಮ್ಮ. ಈ ಬಾರಿಯ ಅತಿಥಿ ಸೌರಶಕ್ತಿ ತಜ್ಞ ತಂತ್ರಜ್ಞಾನಿ ಜೆವಿ ಹರ್ಷ. ಬನ್ನಿ ಜಾಣರೇ, ಕೃಷಿ ತಾಂತ್ರಿಕತೆ ಹಾಗೂ ಮೌಲ್ಯವರ್ಧನೆ ಕುರಿತ ನಿಖರ ಮಾಹಿತಿ, ಸೌರಶಕ್ತಿ ಕೃಷಿ ಉಪಕರಣಗಳ ಪ್ರಾತ್ಯಕ್ಷಿಕ ತರಬೇತಿ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಅಂಗಣ್ಣೋರೇ, ಲಿಂಗಣ್ಣೋರೇ, ಚಿಕ್ಕಣ್ಣೋರೇ, ದೊಡ್ಡಣ್ಣೋರೇ, ಲಕ್ಷ ಬಿಟ್ಟು ಬರ್ಬೇಕ್ರಣ್ಣ. ಕಮಲಂನೋರೇ, ವಿಮಲಂನೋರೇ, ಅಂಬುಜಾಕ್ಷಿ ತಾಯಿಯವರೇ ಆಶೀರ್ವಾದ ಮಾಡಿ ಬರ್ಬೇಕ್ರಣ್ಣ. ಬನ್ನಿ ಭಾಗವಹಿಸಿ. ಮಂಡ್ಯ ತಾಲೂಕು ಕೀಲಾರ ಗ್ರಾಮದ ಮುಕ್ತಾ ನೇಚರ್ ಆರ್ಚರ್ಡ್ನಲ್ಲಿ ಜನವರಿ 6ರಂದು ಮಂಗಳವಾರ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳೆಗು. ಡಾಕ್ಟ್ರೆ, ಈಗ ಬಹಳ ಪ್ರಧಾನವಾಗಿ ತಾವು ಮುಸುಕಿನ ಜೋಳದಲ್ಲಿ ಇನ್ನೂ ಒಂದಷ್ಟು ತಳಿಗಳನ್ನು ಹೇಳಿದ್ರಿ. ಹೌದು. ಒಂದು ಸ್ವೀಟ್ ಕಾರ್ನ್ ಹೇಳಿದ್ರಿ. ಹೌದು. ಒಂದು ಬೇಬಿ ಕಾರ್ನ್ ಹೇಳಿದ್ರಿ. ಹೌದು. ಮತ್ತೊಂದು ತಾವು ಹೇಳಿದ್ದು ಪಾಪ್ಕಾರ್. ಪಾಪ್ಕಾರ್ ಈ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಿದಿರ ತಾವು? ನಮ್ಮಲ್ಲಿ ಇತ್ತೀಚೆಗೆ ನಾ ಇದೊಂದು ಹೆಚ್ಚು ಒಂದು ತೀಕ್ಷ್ಣವಾದ ಸಂಶೋಧನೆ ಇದು ಜಾಸ್ತಿ ಮಾಡಿ ಈಗ ಮುಖ್ಯವಾಗಿ ನಮ್ಮ ಈ ಒಂದು ಸ್ವೀಟ್ ಕಾರನ್ನು ಅಥವಾ ಪಾಪ್ಕಾರನ್ನೇ ಆಗಲಿ ಅಥವಾ ಈ ಒಂದು ಬೇಬಿ ಕಾರನ್ನೇ ಆಗಲಿ, ಇವುಗಳು ನಾವು ಸಾಮಾನ್ಯವಾಗಿ ರೈತರು ಸ್ವೀಟ್ ಕಾರನ್ನ ಮತ್ತು ಬೇಬಿ ಕಾರನ್ನ ಈ ಒಂದು ತರಕಾರಿ ರೂಪದಲ್ಲಿ ಬೆಳೆಯೋದ್ರಿಂದ ಇದರಲ್ಲಿ ರೋಗ ಬಾಧೆಗೆ ನಾವು ಸಿಂಪಡಣೆಯನ್ನು ಮಾಡಿದಾಗ ಸಾಮಾನ್ಯ ಗ್ರಾಹಕರಿಗೆ ತೊಂದರೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಮಗೆ ಇದಕ್ಕೆ ರೋಗ ನಿರೋಧಕತೆ ಇರುವಂಥ ಗುಣಗಳನ್ನು ಈಗಾಗಲೇ ನಮ್ಮಲ್ಲಿ ಅದಕ್ಕೆ ಒಳಸಂಕರಣಗಳಿದ್ದಾವೆ. ಅವುಗಳು ಅಂದರೆ ರೋಗ ತಡ್ಕೊಳ್ಳುವಂಥ ಒಳಸಂಕರಣ ತಯಾರು ಮಾಡಿ ಅವುಗಳನ್ನು ನಾವು ಇವತ್ತು ಅಭಿವೃದ್ಧಿಪಡಿಸಿ ಈಗ ಮುಂದೆ ಹೆಚ್ಚಿನ ಮಟ್ಟದ ಒಂದು ಮೌಲ್ಯೀಕರಣ ನಡೀತಾ ಇದೆ. ಇನ್ನೊಂದು ಒಂದೆರಡು ವರ್ಷಗಳಲ್ಲಿ ಅವನ್ನು ಬಿಡುಗಡೆ ಮಾಡ್ತೇವೆ. ಅದರಲ್ಲಿ ಮುಖ್ಯವಾಗಿ ನಾವು ಸ್ವೀಟ್ ಕಾರ್ನಲ್ಲಿ ಉತ್ತಮವಾದ ಒಂದು ಹೈಬ್ರಿಡ್ಗಳನ್ನು ಇದೆ. ಅದೇ ರೀತಿ ಪಾಪ್ಕಾರ್ನಲ್ಲಿ ಇವತ್ತು ಹೆಚ್ಚು ಪಾಪಿಂಗ್ ಆಗುವಂಥ ಗುಣ ಹೊಂದಿರುವಂಥ ಹೈಬ್ರಿಡನ್ನು ನಾವು ಗುರುತಿಸಿದ್ದೇವೆ. ಈ ಮುಂದಿನ ವರ್ಷಗಳಲ್ಲಿ ಅಂದರೆ ಒಂದೆರಡು ವರ್ಷಗಳಲ್ಲಿ ಅವನ್ನು ನಾವು ಖಂಡಿತ ಮಾರುಕಟ್ಟೆಗೆ ತರ್ತೇವೆ. ಈಗ ಸದ್ಯಕ್ಕೆ ರೈತರು ಬೆಳೆಯಬೇಕು ಅಂದರೆ ಖಾಸಗಿ ಸಂಸ್ಥೆಗಳ ತಳಿಗೆ ಹೋಗಬೇಕು. ಇವತ್ತು ಮುಸುಕಿನ ಜೋಳದಲ್ಲಿ ಹೆಚ್ಚಿನ ಭಾಗ ಖಾಸಗಿ ಸಂಸ್ಥೆಗಳು ಕೂಡ ಭಾಗಿಯಾಗಿದ್ದಾವೆ. ಪ್ರತಿ ವರ್ಷ ಸುಮಾರು 120-150 ಹೈಬ್ರಿಡ್ಗಳು ನಮ್ಮ ರಾಜ್ಯದಲ್ಲಿ ಬಿಡುಗಡೆ ಆಗ್ತವೆ. ಅದರಲ್ಲಿ 80% ಖಾಸಗಿ ಹೈಬ್ರಿಡ್ಗಳು ಕೂಡ ಇದೆ. ಯಾಕೆ ಹಲವಾರು ಕಂಪ್ನಿಗಳು ಈಗ ಹೈಬ್ರಿಡ್ ತಂತ್ರಜ್ಞಾನ ಅಂತ ಅಂದರೆ ಹಲವಾರು ಕಂಪ್ನಿಗಳು ತಾವು ಮುಂದೆ ಬಂದು ಹೆಚ್ಚು ಸಂಶೋಧನೆ ಮಾಡಿ ಹೆಚ್ಚು ಬಂಡವಾಳ ಹಾಕಿ ಇವತ್ತು ಒಂದು ಕಾಂಪಿಟೇಟಿವ್ನೆಸ್ ಅಂತ ಏನು ಹೇಳ್ತೀವಿ, ಕಾಂಪಿಟೇಟಿವ್ನೆಸ್ ರೂಪದಲ್ಲಿ ಇವತ್ತು ಅವು ಕೆಲಸ ಮಾಡ್ತಿದ್ದಾವೆ. ವರ್ಷದ 365 ದಿವಸನೂ ಮುಸುಕಿನ ಜೋಳ ಬೆಳಿಬಹುದು ಅನ್ನೋದು ಮುಸುಕಿನ ಜೋಳದ ಹೆಗ್ಗಳಿಕೆ. ಹೌದು. ಅಂದ್ರೆ ಮುಂಗಾರಲ್ಲಿ, ಹಿಂಗಾರಲ್ಲಿ, ಬೇಸಿಗೆನಲ್ಲಿ. ಅದು ಈಗ ತಾವು ಹೇಳಿ ಸರ್, ಯಾವ ಹಂಗಾಮು ಬೆಸ್ಟ್, ಮೂರು ಹಂಗಾಮಲ್ಲೂ ಚೆನ್ನಾಗಿ ಬರುತ್ತಾ? ಅದು ಮುಖ್ಯವಾಗಿ ಕೇಶವಮೂರ್ತಿ ಅವರು, ಇವತ್ತು ನಾವು ಮುಸುಕಿನ ಜೋಳವನ್ನ ಹಿಂದೆ ಬರೀ ಉತ್ತರ ಭಾರತದಲ್ಲಿ ಬೆಳೀತಾ ಇದ್ರು, ವರ್ಷಕ್ಕೆ ಒಂದೇ ಸಾರಿ ಬೆಳೆಯೋರು. ಆದರೆ ಇದು ಬರ್ತಾ ಬರ್ತಾ ಕಾಲಕ್ರಮೇಣ ಇದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಬಂದ ನಂತರ ವರ್ಷದ 3 ಕಾಲಗಳಲ್ಲಿ ಬೆಳೆಯುವಂತಹದ್ದು, ಅಥವಾ ವರ್ಷ ಪೂರ್ತಿ ಯಾವಾಗಲೂ ಹಾಕೋದು ಕೂಡ ಬೆಳೀಬಹುದು ಮುಸುಕಿನ ಜೋಳನ. ತಮಗೆ ಗೊತ್ತಿದೆ, ಇವತ್ತು ಮುಸುಕಿನ ಜೋಳವನ್ನು ಪ್ರಪಂಚದ ಎಲ್ಲ ದೇಶಗಳು ಸುಮಾರು 220-230 ದೇಶಗಳಲ್ಲಿ 160-180 ದೇಶಗಳಲ್ಲೂ ಬೆಳೀತಾರೆ. ಯಾವುದೇ ಇಂಥ ಬೆಳೆ ಹೆಚ್ಚು ದೇಶಗಳಲ್ಲಿ ಬೆಳೆಯುವಂಥ ಬೆಳೆ ಬೇರೆ ಇಲ್ಲ. ಅಂಥ ಒಂದು ಆ ವಾತಾವರಣಕ್ಕೆ ಹೊಂದ್ಕೊಳ್ಳುವಂಥ, ಅದು ಶೀತ ವಲಯಕ್ಕೂ ಸೂಕ್ತವಾಗಿರುವಂಥದ್ದು, ಉಷ್ಣವಲಯಕ್ಕೂ ಸೂಕ್ತವಾಗಿರುವಂಥ ಒಂದು ಗುಣಗಳನ್ನು ಈ ಒಂದು ಮುಸುಕಿನ ಜೋಳ ಹೊಂದಿರೋದ್ರಿಂದ ಈ ಪ್ರಪಂಚದ ಎಲ್ಲಾ ಭಾಗದಲ್ಲಿ ಬೆಳೆಯುವಂತ ಅಂದ್ರೆ ಮೂರು ಹಂಗಾಮಲ್ಲೂ ಒಂದೇ ಸಮನಾಗಿ ಇಳುವರಿ ಕೊಡುತ್ತಾ ಅಥವಾ ಸ್ಪೆಸಿಫಿಕ್? ಸಾಮಾನ್ಯವಾಗಿ ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ನಾವು ಇವತ್ತು ಬೆಳೀತಾ ಇರೋದು ಕರ್ನಾಟಕ, ಆಂಧ್ರಪ್ರದೇಶ ಅಥವಾ ಒಂದು ತಮಿಳುನಾಡು, ನಮ್ಮ ಮಹಾರಾಷ್ಟ್ರ ಭಾಗದಲ್ಲಿ ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ಹಿಂಗಾರಿನಲ್ಲೇ ಸಾಮಾನ್ಯವಾಗಿ ಹೆಚ್ಚಿನ ಇಳುವರಿಯನ್ನು ಕೊಡುವಂತ ಒಂದು ಹಿಂಗಾರಿನಲ್ಲೇ. ಈಗ ಮುಂಗಾರಿನಲ್ಲಿ ಸುಮಾರು ಒಂದು ಹೈಬ್ರಿಡ್ನ ಒಂದು ಇಳುವರಿ ಕೊಡುವ ಸಾಮರ್ಥ್ಯ ಸುಮಾರು 30-35 ಕ್ವಿಂಟಾಲ್ ಇದ್ರೆ, ಹಿಂಗಾರಿನಲ್ಲಿ 35-38 ಅಥವಾ 40 ಕ್ವಿಂಟಾಲ್ ಕೊಡುವಂತ ಕೂಡ ಇವತ್ತು ನಮ್ಮ ಒಂದು ಹೈಬ್ರಿಡ್ಗಳು ಬಂದಿವೆ. ಮುಸುಕಿನ ಜೋಳದಲ್ಲಿ ಬೆಳೆಯುವಂತಹ ರೈತರು ಪ್ರಧಾನವಾಗಿ ಹೇಳುವಂಥದ್ದು ಕಟಾವಿನ ದಿನಾಂಕವನ್ನು ನಿಗದಿ ಮಾಡೋದು ಕಷ್ಟ ಆಗುತ್ತೆ ಅಂತ. ಅಂದರೆ ಆ ತಳಿಯ ಅವಧಿಯ ಮೇಲೆ ಅದು ಅವಲಂಬಿತವಾಗುತ್ತಾ, ಅಥವಾ ಕಟಾವಿನ ನಾವೇನು ಇಂಡೈಸಿಸ್ ಅಂತ ಹೇಳ್ತೀವಲ್ಲ, ಅಂಥ ಸಮಯದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಗರಿಗಳಿನ್ನೂ ಹಸಿರಾಗೇ ಇರುತ್ತೆ, ಆದರೆ ಆಗಲೇ ಕಟಾವಿ ಬಂದ್ಬಿಟ್ಟಿರುತ್ತೆ ಗೊನೆ. ಸೊ ಆ ತರಹದ ಒಂದಷ್ಟು ಸಮಸ್ಯೆಗಳು ಮುಸುಕಿನ ಜೋಳದಲ್ಲಿ ಕೆಲವು ತಳಿಗಳಲ್ಲಿ ಇರ್ತವೆ. ಹೇಗೆ ಅದನ್ನು ಪರಿಹರಿಸ್ಕೋವಾಗಿ ನಮ್ಮ ಒಂದು ಈ ಒಂದು ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲೇ ಆಗಲಿ, ಖಾಸಗಿ ಕಂಪ್ನಿಗಳು ಅಥವಾ ನಮ್ಮ ಒಂದು ಸರ್ಕಾರಿ ಸಂಸ್ಥೆಗಳು ಬಿಡುಗಡೆ ಮಾಡಿರುವಂಥ ಎಲ್ಲ ಒಂದು ಹೈಬ್ರಿಡ್ಗಳನ್ನ ಹೋಲಿಸಿದಾಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿರುವಂಥ 4 ಹೈಬ್ರಿಡ್ಗಳು, ಇಲ್ಲಿಯ ಹಳೆಯ 2 ಮತ್ತು ಇತ್ತೀಚಿನ 2 ಹೈಬ್ರಿಡ್ಗಳು ಸ್ಟೇ ಗ್ರೀನ್ ಗುಣವನ್ನು ಹೊಂದಿರುವಂಥ, ಅಂದರೆ ತೆನೆ ಬಲಿತಾಗಲು ಕಾಂಡ ಹಸಿರಾಗಿರುವ ಗುಣ. ಇದು ಒಂದು ರೀತಿಯಲ್ಲಿ ನಮಗೆ ಅದರ ಅನುಕೂಲಗಳು. ಯಾಕೆಂದ್ರೆ ಅದನ್ನ ತೆನೆಯನ್ನು ಕಟಾವು ಮಾಡಿದ ತಕ್ಷಣ ನಮ್ಮ ಭಾಗದಲ್ಲಿ ಹೆಚ್ಚು ಹೈನುಗಾರಿಕೆ ಅಥವಾ ಪಶು ಸಾಕಣೆ ಜಾಸ್ತಿ ಇರೋದ್ರ ಕೇಂದ್ರೀಕರಿಸಿರೋದ್ರಿಂದ ಅದನ್ನು ಹೆಚ್ಚಾಗಿ ಮೇವಾಗಿ ಉಪಯೋಗಿಸ್ತಾರೆ. 1 ಎಕರೆ ಸುಮಾರು 6-7 ಟನ್ನು ಮೇವು ಸಿಗುತ್ತೆ. ಇಲ್ಲವಾದ್ರೆ ಒಣ ಮೇವಾಗಿ ಉಪಯೋಗಿಸೋಕೆ ಬಂದ್ರೆ 2-3 ಟನ್ ಒಣ ಒಂದು ಮೇವನ್ನು ಕೂಡ ನಾವು ಅವರು ಪಡ್ಕೊಬಹುದು. ಅಂದ್ರೆ ಈಗ ತೆನೆ ಕಟಾವಿಗೆ ಬಂದಿದೆ ಅನ್ನೋ ನಿರ್ಧಾರ ಮಾಡೋದು ಹೇಗೆ? ಅದು ಒಂದು ತೆನೆ ಹೊರ ಕವಚ ಒಣಗುವಂತ ಸಂದರ್ಭ ಬರ್ತದೆ, ಡ್ರೈ ಅಸ್ಕ್ ಅಂತೀವಿ. ಅಸ್ಕು ಏನು ಅಸ್ಕ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಅದು ಹೊರ ಕವಚ. ಅದು ಒಣಗಿದ ತಕ್ಷಣನೇ ನಾವು ಅದು ಕಟಾವಿಗೆ ಬಂದಿದೆ ಅಂತ ಅರ್ಥ. ಅದು ಅಚ್ಚು ಮೆಚುರಿಟಿಗೆ ಬಂದಿದೆ. ಅದು ಉಳಿದ ಭಾಗ ಇನ್ನು 15 ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದಾಗ ಈ ಒಂದು ಕಾಳಿನಲ್ಲಿ ಇರುವಂತಹ ತೇವಾಂಶವನ್ನು 15-18% ತೇವಾಂಶ ಇರ್ತದೆ ಆ ಒಂದು ಬಂದಾಗ, ಅದನ್ನ 12% ತನಕ ನಾವು ಒಣಗಿಸ್ಬೇಕಾಗ್ತದೆ. ನೀವು ಅದನ್ನ ಕವಚ ಒಣಗಿದ ತಕ್ಷಣ ಕಟಾವು ಮಾಡಿದ್ರೆ ಶೇಖರಣೆ ಮಾಡೋಕ್ಕಾಗದೆ, ಹೆಚ್ಚಿಗೆ ಭಾಗ ಶೇಖರಣೆ ಮಾಡಿದಾಗ ಅದು ಫಂಗಸ್ ಬೆಳೆಯೋದಂತ ಅವಕಾಶ ಬಂದ್ಬಿಡುತ್ತೆ. ಹಾಗಾಗಿ ನಾವು ಅದನ್ನು ಒಣಗಿಸ್ತಾರೆ. ಹಾಗಾಗಿ ಹೊರ ಕವಚ ಒಣಗಿದು ನಿರ್ಧರಿಸುವುದು ಶೇಕಡ 90 ದಿವಸ. ಈಗ ಒಂದು ಹೈಬ್ರಿಡ್ನ ಪೂರ್ಣ ಅವಧಿ 120 ದಿವಸ, ಅಂದ್ರೆ 90-95 ದಿವಸಕ್ಕೆ ಅದಕ್ಕೆ ಕರೆಕ್ಟ್ ಆಗಿ ಆ ಒಂದು ಮೆಚುರಿಟಿ ಬಂದಿರುತ್ತೆ. ಅಂದ್ರೆ 120 ದಿವಸಕ್ಕೆ ಕಟಾವು ಮಾಡ್ಬೇಕಾ? 120 ದಿವಸಕ್ಕೆ ಕಟಾವು ಮಾಡಬಹುದು. ಕೆಲವು ಹಿಂಗಾರಿನಲ್ಲಿ ಮಾಡುವಾಗ ಒಂದು ಸಾರಿ ಏನ್ ಮಾಡ್ತಾರೆ, ಅದನ್ನ ಬಿಸಿಲಿನಲ್ಲೇ ಜಮೀನಿನಲ್ಲೇ ಒಣಗಿಸುವಂತ ಒಂದು ರೈತರ ಒಂದು ಪದ್ಧತಿನಲ್ಲಿ ಒಂದು 5-10 ದಿವಸ ಜಾಸ್ತಿ ಬಿಡ್ತಾರೆ. ಮುಸುಕಿನ ಜೋಳದ ಗುಣಮಟ್ಟ ಯಾವುದ್ರ ಮೇಲೆ ನಿರ್ಧಾರ ಆಗುತ್ತೆ ಸರ್? ನಾವು ಕಾಳನ್ನ ಯಾವ ಮಟ್ಟದಲ್ಲಿ ಒಣಗಿಸ್ತೇವೆ ಅದ್ರದ್ದು ಒಂದು, ಇನ್ನೊಂದು ಅದರ ಪೌಷ್ಟಿಕತೆ. ಈಗ ನಾವು ಹಿಂದೆ ಬೆಳೆಯುತ್ತಿದ್ದಂತ ಮುಸುಕಿನ ಜೋಳಗಳಲ್ಲಿ ಸಾಮಾನ್ಯವಾಗಿ ನಾವು ಇದನ್ನ ಯಾಕೆ ಪ್ರಾಣಿಗಳಿಗೋಸ್ಕರ ಪಶು ಪ್ರಾಣಿಗಳಿಗೆ ಮಾತ್ರ ಇದನ್ನು ಉಪಯೋಗಿಸ್ತಾ ಇದೀವಿ, ಮನುಷ್ಯರು ಯಾಕೆ ಉಪಯೋಗಿಸ್ತಾ ಇಲ್ಲ ಅನ್ನೋದಕ್ಕೆ ಒಂದು ಕಾರಣ ಇದೆ, ಮುಖ್ಯವಾದ ಕಾರಣ. ಅದರಲ್ಲಿ ಇರುವಂತ ಒಂದು ಲೈಸಿನ್ ಮತ್ತೆ ಟ್ರಿಪ್ಟೋಫಾನ್ ಅಂತ ಒಂದು ಅಮೈನೋ ಆಮ್ಲಗಳು ಕಡಿಮೆ ಇದ್ದಾವೆ. ಆ ಅಮೈನೋ ಆಮ್ಲಗಳು ನಮಗೆ ಅತ್ಯವಶ್ಯಕ ಅಮೈನೋ ಆಮ್ಲಗಳು. ಈಗ ನಾವು ಬೇರೆ ಭತ್ತ ಆಗಲಿ ರಾಗಿ ಆಗಲಿ ಸಿರಿಧಾನ್ಯಗಳಲ್ಲಿ ಅದರಲ್ಲಿ ಆ ಒಂದು ಆಮ್ಲ ಪ್ರಮಾಣ ಸರಿಸಮಾನವಾಗಿದೆ. ಆದರೆ ಮುಸುಕಿನ ಜೋಳದಲ್ಲಿ ಹಿಂದೆ ಬೆಳೆಯುತ್ತಿದ್ದಂಥ ಮುಸುಕಿನ ಜೋಳ ಇವು ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಲಿಮಿಟಿಂಗ್ ಅಮೈನೋ ಆಸಿಡ್ಸ್ ಅಂತ, ಇವು ಅತ್ಯವಶ್ಯಕ ಅಮೈನೋ ಆಮ್ಲಗಳು, ಇವು ಕಡಿಮೆ ಪ್ರಮಾಣದಲ್ಲಿ ಇದ್ದುದರಿಂದ ಇವತ್ತು ನಮ್ಮ ಒಂದು ಸಂಶೋಧನೆ ಮುಖಾಂತರ ಇದೊಂದು QPM ಹೈಬ್ರಿಡ್ ಅಂತ, ಕ್ವಾಲಿಟಿ ಪ್ರೋಟೀನ್ ಮೇಜ್ ಹೈಬ್ರಿಡ್ ಅಂತ ಇವತ್ತು ದೇಶದ ಎಲ್ಲ ಕಡೆ ಇವತ್ತು ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇತ್ತೀಚಿನ ಒಂದು 10 ವರ್ಷಗಳ ಇತ್ತೀಚೆಗೆ ಕ್ವಾಲಿಟಿ ಪ್ರೋಟೀನ್ ಪ್ರಮಾಣಗಳು ಇವತ್ತು ಶೇಕಡ 50% ಹೈಬ್ರಿಡ್ಗಳು ಇವತ್ತು ಕ್ವಾಲಿಟಿ ಪ್ರೋಟೀನ್ ಮೇಜ್ ಅಂತ ಹೈಬ್ರಿಡ್ ಆಗಿದ್ದಾವೆ. ಅದರಲ್ಲಿ ಈ ಒಂದು ಉತ್ಕೃಷ್ಟತೆ ಏನು, ಲೈಸಿನ್ ಮತ್ತು ಟ್ರಿಪ್ಟೋಫಾನ್ ಪ್ರಮಾಣವನ್ನು ಹೆಚ್ಚು ಮಾಡಿರೋದ್ರಿಂದ ಸಾಮಾನ್ಯವಾಗಿ ಮನುಷ್ಯರು ಕೂಡ ಇದನ್ನು ಉಪಯೋಗಿಸುವ ಮಟ್ಟಕ್ಕೆ ಬಂದಿರೋದ್ರಿಂದ ಕ್ವಾಲಿಟಿ ಪ್ರೋಟೀನ್ ಮೇಜ್ ಇವತ್ತು ಸಾಮಾನ್ಯ ಒಂದು ಎಲ್ಲ ಜನಗಳು ಉಪಯೋಗಿಸುವ ರೀತಿಯಲ್ಲಿ ಬೆಳೆಯಬಹುದು. ಬರೀ ದನಕ್ಕೆ ಹಾಕಬೇಕು ಅಂತೇನಿಲ್ಲ, ಆ ರೀತಿ ಇಲ್ಲ ಇವತ್ತು. ಹಾಗಾಗಿ ಇವತ್ತು ಪ್ರೋಟೀನ್ ಜೊತೆಗೆ ಹೆಚ್ಚು ಕಬ್ಬಿಣದ ಅಂಶ, ಹೆಚ್ಚು ಕ್ಯಾಲ್ಸಿಯಂ ಅಂಶ, ಹೆಚ್ಚು ಜಿಂಕ್ ಅಂಶ, ಇವೆಲ್ಲವನ್ನು ನಾವೇನು ಕೊರತೆಗಳು ಕಾಣ್ತೀವಿ ಅವುಗಳೆಲ್ಲವನ್ನು ಇವತ್ತು ಬಯೋಫಾರ್ಟಿಫೈಡ್ ಮುಸುಕಿನ ಜೋಳ ಅಂತ ಏನು ಹೇಳ್ತೀವಿ, ಅಥವಾ ವೃದ್ಧೀಕರಿಸಿದ ಪೌಷ್ಟಿಕತೆ ವೃದ್ಧೀಕರಿಸಿದ ಮುಸುಕಿನ ಜೋಳದಲ್ಲಿ ಇವತ್ತು ಸೇರಿಸಿ ಇವತ್ತು ಮುಸುಕಿನ ಜೋಳವನ್ನು ಯಾವುದೇ ಪೋಷಕಾಂಶ ಕೊರತೆ ರಹಿತ ಬೆಳೆಯಾಗಿ ಪರಿವರ್ತಿಸಲಾಗಿದೆ. ಡಾಕ್ಟರ್ ಮಹದೇವ್ ಅವರೇ, ಎಷ್ಟೋ ಜನ ಹೈನುಗಾರರು ಈ ಬಿಳಿ ಜೋಳ ಅಂತ ಬಳಸ್ತಾರೆ, ಅಂದರೆ ಅವರು ಹೈಡ್ರೋಪೋನಿಕ್ಸಲ್ಲಿ ಮೇವಾಗಿ ಅದನ್ನು ಬಳಕೆ ಮಾಡ್ತಾರೆ. ಹೌದು, ಅದು ಗೋವಿನ ಜೋಳನೇ. ಹೌದು, ಅದೇ ಬೇರೆ ತಳಿನೇ ಹೇಗೆ? ಇಲ್ಲ, ಇವತ್ತು ಅದೇ ಆಗಲಿ ಆಫ್ರಿಕನ್ ಟಾಲ್ ಅಂತ ಏನು ಹಿಂದೆ ನಾವು ಮೊದಲಿಗೆ ಬಿಡುಗಡೆ ಮಾಡಿದ್ದ ಮೇವಿಗಾಗಿ ಬಿಡುಗಡೆ ಮಾಡಿದ್ದ ಆಫ್ರಿಕನ್ ತಳಿ ಬಿಳಿ ಜೋಳ, ಅದು ಕಾಳು ಬಿಳಿಯಾಗಿರ್ತದೆ. ಆದರೆ ನಾವು ಈ ಒಂದು ಪಶುಗಳಿಗೆ ಅಥವಾ ನಾವು ಉಪಯೋಗಿಸುವಂಥ ಹೆಚ್ಚಿನ ಭಾಗ ಕಂದು ಕೆಂಪು ನೇರಳೆ ಬಣ್ಣದ ಕಾಳುಗಳು, ನೇರಳೆ ಬಣ್ಣದ ಕಾಳುಗಳು ನಾವು ಈ ಒಂದು ಕೋಳಿ ಉದ್ಯಮಗಳಿಗೆ ಬೇಕಾಗ್ತದೆ. ಯಾಕೆಂದರೆ ಆ ಒಂದು ಬಣ್ಣ ಈ ಅಂಡ ನಮ್ಮ ಮೊಟ್ಟೆಯ ಅಂಡಾಶಯದ ಬಣ್ಣವನ್ನು ನಿರ್ಧರಿಸುತ್ತೆ. ಆ ಪ್ರಮಾಣ ಈ ಒಂದು ಆಂಥೋಸಾನಿನ್ ಪಿಗ್ಮೆಂಟೇಷನ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಆ ಪ್ರಮಾಣ ಬಿದ್ದರೆ ಅದಕ್ಕೆ ಹೆಚ್ಚು ಬೇಡಿಕೆ. ಹಾಗಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಬೆಳೆಯುವಂಥ ಎಲ್ಲ ಹೈಬ್ರಿಡ್ಗಳು ಈ ನೇರಳೆ ಬಣ್ಣದ ಅಥವಾ ಆರೆಂಜ್ ಕಲರ್ ಅಂತ ಹೇಳ್ತೀವಿ, ಆರೆಂಜ್ ಅಥವಾ ತೆಳು ಹಳದಿ ಆರೆಂಜ್ ಕಲರ್ನ ಆರೆಂಜ್ ಅಂತ ಹೇಳ್ತೀವಿ, ನೇರಳೆ ಬಣ್ಣ ಅಂತೀವಿ, ಅದನ್ನ ನಾವು ಹೆಚ್ಚಾಗಿ ಬೇಡಿಕೆ ಇರುವಂತಹ. ಹೈಡ್ರೋಪೋನಿಕ್ಸ್ ಅಲ್ಲಿ ಬಳಸುವಂತಹ ಜೋಳ ಅದು ಬೇರೆ ತಳಿನ ಏನಿಲ್ಲ, ಅದಕ್ಕೆ ನೇರಳೆ ಬಣ್ಣದಾರು ಬೆಳೆಸಬಹುದು, ಬಿಳಿ ಬಣ್ಣದಾರು ಬೆಳೆಸಬಹುದು. ಬಣ್ಣದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಹೈಡ್ರೋಪೋನಿಕ್ಸ್ ಹೈಡ್ರೋಪೋನಿಕ್ಸ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ಮಣ್ಣನ್ನು ಉಪಯೋಗಿಸ್ಕೊಳ್ಳದೆ ಇವತ್ತು ಒಂದು ಮನೆಯಲ್ಲಿಯೇ ಹಸಿರು ಮೇವನ್ನು ಉಪಯೋಗಿಸುವಂತ ಒಂದು ಪದ್ಧತಿ. ಮತ್ಸ್ಯ ತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ಮೀನು ಕೃಷಿ ಮಾಡಬೇಕೆ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯ ತರಂಗ. ಡಾಕ್ಟರ್, ಈಗ ಬೇಸಾಯ ತಾಂತ್ರಿಕತೆಗಳಲ್ಲಿ ಏನು ಬದಲಾವಣೆಗಳಾಗಿದೆ ಮುಸ್ಕಿನ ಜೋಳದಲ್ಲಿ? ಮುಖ್ಯವಾಗಿ ಇವತ್ತು ನಾವು ಮುಸ್ಕಿನ ಜೋಳವನ್ನು ನೇರವಾಗಿ ಮಳೆಯಾಶ್ರಿತದಲ್ಲಿ ಬೆಳೆಯುವಂಥ ಮುಸ್ಕಿನ ಜೋಳ ಜಾಸ್ತಿ ಸಂಬಂಧ ಹೆಚ್ಚು ಶೇಕಡ 80% ಅದರಲ್ಲಿ 20% ನಾವು ನೀರಾವರಿ ಪದ್ಧತಿಯಲ್ಲೂ ನಾವು ಮುಸ್ಕಿನ ಜೋಳನ ಬೆಳೀತಾ ಇದ್ದಾರೆ. ಆ ನೀರಾವರಿ ಪದ್ಧತಿಯಲ್ಲಿ ಬೆಳೆಯುವಂಥ ಮುಸ್ಕಿನ ಜೋಳ ಇವತ್ತು ನಾವು 2 ಜೋಡಿ ಸಾಲು ಪದ್ಧತಿಯಲ್ಲಿ ಅಥವಾ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ಪದ್ಧತಿಯಲ್ಲಿ ಮತ್ತು ಅಂತರ ಬೆಳೆಯಾಗಿ ಕೂಡ ಬೇರೆ ಬೆಳೆಗಳನ್ನು ಅವನ್ನು ಬೆಳೆಯುವಂಥ ಒಂದು ಪದ್ಧತಿಗಳನ್ನು ನಾವು ಅಳವಡಿಸಿದ್ದೇವೆ. ಏನಿದು ಜೋಡಿಸಾಲು ಪದ್ಧತಿ? ಜೋಡಿಸಾಲು ಪದ್ಧತಿ ಅಂದರೆ ಈಗ ನಾವು ಸಾಮಾನ್ಯವಾಗಿ ಬೆಳೆಯುವಂಥ ರೈತರು 2 ಮತ್ತು 1/2 1 ನಾವೇನು ಅಂತ 60 cm ಮತ್ತು 20 cm ಅಥವಾ 30 cm ಒಂದೊಂದು ಬೀಜವನ್ನು ಬಿತ್ತಿ 2 ಸಾಲಿನಲ್ಲಿ ನಾವು ಸಾಮಾನ್ಯವಾಗಿ ಉಂಡೆ ಬೆಳೆಯಾಗಿ ಏಕಬೆಳೆಯಾಗಿ ಬೆಳೆಯೋದು. ಆದರೆ ಈ ಒಂದು ಜೋಡಿಸಾಲು ಪದ್ಧತಿಯಲ್ಲಿ ಬೆಳೆಯಬೇಕಾದರೆ 75 cm ಅಂತರ, 2 ಸಾಲಿಗೆ 30 cm ಅಂತರದಲ್ಲಿ, ಅಂದರೆ ನಿಮಗೆ ಅದೇ ಒಂದು ಎಕರೆ ಬೇಕಾದ ಗಿಡ ಸಂಖ್ಯೆಗಳನ್ನು ಮೇಂಟೈನ್ ಮಾಡಿ ನಾವು 2 ಬೆಳೆಗಳನ್ನು ಬೆಳ್ಕೊಬೋದು. ಅಂತರ ಬೆಳೆಯಿಂದಲೇ ಆಗಿ 65-75 ದಿವಸ ಅವಧಿ ಇರುವಂಥ ಅಂತರ ಬೆಳೆಗಳಾದ ಉದ್ದು, ಹೆಸರು ಮತ್ತು ಹಸಿರಲ್ಲೇ ನಾವೇನು ತರಕಾರಿ ಬೆಳೆಗಳು, ಹಸಿರು ತರಕಾರಿ ಬೆಳೆಗಳು, ಬೀನ್ಸ್ ಬೆಳೆಗಳು, ಅಲಸಂದೆ ಕೂಡ ಈಗ ಕಡಿಮೆ ಅವಧಿ ಅಲಸಂದೆ 65 ದಿವಸ ಒಳಗಡೆ ಬರುವಂಥ ಅಲಸಂದೆ ಇದೆ, ಅಲಸಂದೆ ಇವುಗಳನ್ನು ನಾವು ಮುಸ್ಕಿನ ಜೋಳದ ಪ್ರಾರಂಭಿಕ ಅಂತ ಬೆಳೆಯುವ ಒಂದು 75 ದಿವಸಗಳ ಒಳಗಾಗಿ ಕಟಾವಾಗುವಂಥ ಬೆಳೆಗಳನ್ನು ನಾವು ಮಧ್ಯದಲ್ಲಿ 2 ಸಾಲನ್ನು ನಾವು ಬೆಳ್ಕೊಬೋದು. ಸಾಮಾನ್ಯವಾಗಿ ಅವಾಗ 3 ಅಂತರದಲ್ಲಿ ನಾವು ಇದನ್ನ ಇಟ್ಕೊಂಡ್ರೆ ಸಾಮಾನ್ಯವಾಗಿ ಅದನ್ನು 75 cm 2.5 ಅಂತ ಹೇಳ್ತೀವಿ. 2.5 ಇಟ್ಟಾಗ ಇದು 1 ಸಾಲಿನಲ್ಲಿ 2 ಸಾಲನ್ನು ನಾವು ಈ ಒಂದು ಕಡಿಮೆ ಅವಧಿಯ ದ್ವಿದಳ ಬೆಳೆಗಳನ್ನು ಬೆಳೆಯೋದ್ರಿಂದ ಒಂದು ಸುಸ್ಥಿರತೆಗೂ ಕೂಡ ಇದು ಅನುಕೂಲ ಮಾಡ್ತದೆ. ಹನಿ ನೀರಾವರಿ ಪದ್ಧತಿಯಲ್ಲಿ ಮುಸ್ಕಿನ ಜೋಳ ಬೆಳೆದ್ರೆ ಖರ್ಚು ಹೆಚ್ಚಾಗುತ್ತೆ ಅಂತ ಅನ್ಸಲ್ವಾ? ಖಂಡಿತ ಇಲ್ಲ. ಇವತ್ತು ಏನಾಗಿದೆ, ನೀರಿನ ಒಂದು ಬಳಕೆ ನಾವು ಇವತ್ತು ಭಾಳ ಮುತುವರ್ಜಿ ವಹಿಸಬೇಕಾಗತ್ತೆ. ಅದರಲ್ಲೂ ಈ ಒಂದು ಮುಸ್ಕಿನ ಜೋಳಕ್ಕೆ ಸಾಮಾನ್ಯವಾಗಿ ಜೋಳ ಮತ್ತು ಸಜ್ಜೆ ಬೆಳೆಯೋದಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರು ಬೇಕಾಗತ್ತೆ. ನೀರಿನ ಲಭ್ಯತೆ ಉತ್ತಮವಾಗಿದ್ದರೆ ಮತ್ತು ನೀವು ಪೋಷಕಾಂಶಗಳನ್ನು ನೇರವಾಗಿ ಗಿಡದ ಬೇರಿಗೆ ಕೊಡೋದ್ರಿಂದ ನಾವು ಪೋಷಕಾಂಶಗಳ ಲಭ್ಯತೆ ಮತ್ತು ಉಪಯೋಗಿಸುವ ಒಂದು ಸಾಮರ್ಥ್ಯ ಉತ್ತಮವಾಗ್ತದೆ. ಇದರಿಂದ ಇಳುವರಿಯಲ್ಲೂ ಕೂಡ ಹೆಚ್ಚು ಕಾಣ್ತಾ ಇದೆ ಗಣನೀಯವಾಗಿ. ನಾವು ಇವತ್ತು ನಾವು ಮುಸ್ಕಿನ ಜೋಳದಲ್ಲಿ ನಾನು ಹೇಳಿದಾಗೆ ಮಳೆಯಾಶ್ರಿತದಲ್ಲಿ 15-20 ತಗೊಳ್ತಾರೆ ಅಂದರೆ ನೀರಾವರಿ ಸಾಧಾರಣ ನೀರಾವರಿ ಪದ್ಧತಿಯಲ್ಲಿ 28-30 ಅಂದರೆ ಈ ಒಂದು ಹನಿ ನೀರಾವರಿ ಜೋಡಿಸಾಲು ಪದ್ಧತಿಯಲ್ಲಿ 38-40 ಇಳುವರಿಯನ್ನು ನಾವು ಈ ಒಂದು ಮುಸ್ಕಿನ ಜೋಳದಲ್ಲಿ ಪಡೆಯಬಹುದು. ಓಕೆ, ಸುಮಾರು 10 tons ಇವತ್ತು ಅಮೆರಿಕಾ ಮತ್ತು ಚೈನಾದಲ್ಲಿ ಪಡೆಯುವಂಥ ಇಳುವರಿ ನಾವು ನಮ್ಮ ದೇಶದಲ್ಲಿ ಕೂಡ ಪಡೆಯಬಹುದು. ಖರ್ಚು ಎಷ್ಟಾಗ್ಬೋದು? ಸಾಮಾನ್ಯವಾಗಿ ಇದರಲ್ಲೂ ಕೂಡ ನೀವು ಒಂದು 4 ತಿಂಗಳ ಒಟ್ಟು ಅವಧಿಯ ಒಂದು ಗುಂಪಿನಲ್ಲಿ ಲೆಕ್ಕ ಹಾಕೊಂಡ್ರೆ 20-22 ಸಾವಿರ ಈ ಒಂದು ಖರ್ಚು ಬೀಳುತ್ತೆ ಒಂದು ಎಕರೆಗೆ. ಅಲ್ಲ, ಹನಿ ನೀರಾವರಿ ಅಳವಡಿಸ್ಕೊಳ್ಳೋಕೆ ಹನಿ ನೀರಾವರಿ ಅಡಿಷನಲ್ ಆಗಿ ಅಡಿಗೆ ಒಂದು 15 ಮೊದಲ ಹಂತದಲ್ಲಿ ನಾವು ಹನಿ ನೀರಾವರಿ ಒಂದು ಸಾರಿ ಮಾಡಿಬಿಟ್ರೆ ಅದನ್ನು ಸುಮಾರು 4-5 ವರ್ಷಗಳು ಉಪಯೋಗಿಸ್ಕೊಳ್ಳೋದ್ರಿಂದ ಪ್ರತಿ ವರ್ಷದ ಒಂದು ಖರ್ಚು ಅದು ಒಂದು 10-12 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಒಂದು ಸಾರಿ ನಾವು ಅದನ್ನು ಇನ್ವೆಸ್ಟ್ ಮಾಡೋದು ಒಂದು 30-35 ಸಾವಿರ ರೂಪಾಯಿ ಇನ್ವೆಸ್ಟ್ ಆಗ್ತದೆ. ಅದು 4 ಬೆಳೆ ತನಕ ನಾವು 4-5 ವರ್ಷ ತನಕ ಅದನ್ನು ಉಪಯೋಗಿಸ್ಬೋದು ಆ ಒಂದು ಹನಿ ನೀರಾವರಿ ಆದರೆ. ಓಕೆ, ಒಳ್ಳೆ ಇಳುವರಿಯನ್ನ ಪಡ್ಕೋಬೇಕು ಮುಸ್ಕಿನ ಜೋಳದಲ್ಲಿ ಅಂದ್ರೆ ಖಂಡಿತ ಏನೇನು ಪ್ರಮುಖವಾದ ಅಂಶಗಳನ್ನ ರೈತರು ಗಮನಿಸಬೇಕು ಅಂತ ಹೇಳ್ತೀರಿ? ಒಂದು ಬಿತ್ತನೆ ಮಾಡುವಂತ ವಿಧಾನ. ಓಕೆ, ಈಗ ನಾವು ಈಗಾಗಲೇ ಹೇಳಿದಾಗೆ ರೈತರು ಸಾಮಾನ್ಯವಾಗಿ ಹೈಬ್ರಿಡ್ಗಳು ಉತ್ತಮವಾದ ಒಂದು ಬೆಳವಣಿಗೆ ಕಾಣಬೇಕು ಅಂದ್ರೆ ಅವರು 2 ಅಡಿ ಮತ್ತು 1 ಅಡಿ ಹಂತದಲ್ಲಿ ನಾವು 2 ಅಡಿ ಸಾಲಿನಲ್ಲಿ ಒಂದು ಗಿಡದಿಂದ ಗಿಡಕ್ಕೆ 1 ಅಡಿ ಕೊಡುವಂತದ್ದು ಒಂದು ಪದ್ಧತಿನಲ್ಲಿ ಬೆಳೆಯೋದ್ರಿಂದ ಬೀಜೋಪಚಾರ ಏನಾದ್ರು ಬೇಕು? ಬೀಜೋಪಚಾರ ಖಂಡಿತ ಇದರಲ್ಲಿ 2 ರೀತಿಯಲ್ಲಿ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ. ಒಂದು ಈ ಒಂದು ಪೋಷಕಾಂಶಗಳನ್ನು ವೃದ್ಧಿಸೋಕ್ಕೋಸ್ಕರ ಫಾಸ್ಫೇಟ್ ಸಾಲುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, PSB ಜೀವ ಸೂಕ್ಷ್ಮ ಜೀವಾಣುಗಳಂದು ಅಜೋಸ್ಪೈರಲಮ್ ಅಂತ ಹೇಳ್ತೀವಿ. ಇದನ್ನು ಬೀಜೋಪಚಾರದ ಮುಖಾಂತರ ಕೊಡೋದ್ರಿಂದ ಮಣ್ಣಿನಲ್ಲಿರುವಂಥ ಫಾಸ್ಫರಸ್ ಅಂಶವನ್ನು ನಾವು ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ಬೋದು. ಅದೇ ರೀತಿ ಸಾರಜನಕದ ಒಂದು ಲಭ್ಯತೆಯೂ ಕೂಡ ಜಾಸ್ತಿ ಆಗುತ್ತೆ. ಇದು ಒಂದು ಮೊದಲ ಹಂತದಲ್ಲಿ. ಇದಲ್ಲದೆ ಮೊದಲ ಹಂತದ ರೋಗಗಳಿಗೆ ನಿಯಂತ್ರಣ ಮಾಡೋದಕ್ಕೂ ಕೂಡ ನಾವು ಬೀಜೋಪಚಾರ ಮಾಡಬೇಕು. ಬಹುಮುಖ್ಯವಾಗಿ ಕೇದಿಗೆ ರೋಗ, ಕೇದಿಗೆ ರೋಗದಲ್ಲಿ ಇವತ್ತು ನಾವು ಕಾಣುವಂಥದ್ದು. ಆದರೆ ಇದನ್ನ ಸಾಮಾನ್ಯವಾಗಿ ಬೀಜೋಪಚಾರದಿಂದ ಸಮಗ್ರವಾಗಿ ಹತೋಟಿ ಮಾಡಬಹುದು. ಅದ್ರ ಜೊತೆಗೆ ಇವತ್ತು ನಿರೋಧಕತೆ ಇರುವಂತಹ ತಳಿಗಳು ಕೂಡ ನಾವು ಅಭಿವೃದ್ಧಿಪಡಿಸಿರೋದ್ರಿಂದ ಈ ಒಂದು ಕೇದಿಗೆ ರೋಗದ ಸಮಸ್ಯೆ ಅಥವಾ ಬೂಜು ರೋಗದ ಸಮಸ್ಯೆ ನಾವು ಉತ್ತಮ ಮಾಡಬಹುದು. ಇಲ್ಲ ಅಂದ್ರೆ ಅದೊಂದು ಬೂಜು ರೋಗದ ನಿರೋಧಕತೆ ಇಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ಹೆಚ್ಚಿನ ಭಾಗ ಖಾಸಗಿ ಕಂಪನಿಗಳ ಒಂದು ಹೈಬ್ರಿಡ್ಗಳೇನಾಗಿದೆ ಈ ನಿರೋಧಕತೆ ಇಲ್ಲ. ಆ ಇಲ್ಲದೇ ಇರುವಾಗ ಅದು ಬೀಜೋಪಚಾರವನ್ನು ಮಾಡಿರೋದ್ರಿಂದ ನಾವು ಸಮಗ್ರವಾಗಿ ಅದನ್ನು ಅಳಿಸ್ಬೋದು. ಒಂದು ಅದು ಇವತ್ತು 2 ಇದೆ, ಮ್ಯಾಂಕೋಜಬ್ ಮತ್ತು ಮೆಟಲಾಕ್ಸಿಲ್ ಅಂತ 2 ಕಾಂಬಿ ಪ್ರಾಡಕ್ಟ್ ಅಂತೀವಿ. ಅದನ್ನತ್ತು ಮಾರ್ಕೆಟ್ನಲ್ಲಿ ಲಭ್ಯತೆ ಇದೆ. ಅದು ಈ ಕೆಲವು ಕಂಪ್ನಿಗಳು ಕೂಡ ಇದನ್ನು ಮಾರಾಟ ಮಾಡ್ತಿದ್ದಾವೆ. ಅದನ್ನು ನಾವು ಉಪಯೋಗಿಸೋದ್ರಿಂದ ಬೀಜೋಪಚಾರ ಮಾಡಿ ಈ ನಿಯಂತ್ರಣ ಮಾಡೋದು ಭಾಳ ಅತ್ಯವಶ್ಯಕ. ಬೇಸಾಯ ತಾಂತ್ರಿಕತೆಗಳು ಎಷ್ಟು ಗೊಬ್ಬರ ಮುಖ್ಯವಾಗಿ ನಾವು ಇದನ್ನು ಎಕರೆಗೆ ನಾವು ಹೇಳೋದು ಸಾರಜನಕ ರಂಜಕ ಪೊಟ್ಯಾಷನ್ನು ಸುಮಾರು 60-30 ಕೆಜಿ ಮತ್ತು 15 ಕೆಜಿ ಅಂತ ಹೇಳ್ತೀವಿ ಒಂದು ಎಕರೆ ಪ್ರದೇಶಕ್ಕೆ. ಹೆಕ್ಟೇರ್ಗಾದರೆ 150 ಕೆಜಿ ಸಾರಜನಕ, 75 ಕೆಜಿ ರಂಜಕ, 40 ಕೆಜಿ ಪೊಟ್ಯಾಷನ್ನು ಉಪಯೋಗಿಸ್ಬೇಕಾಗುತ್ತೆ. ಇದ್ರ ಜೊತೆಗೆ ಜಿಂಕ್ ಸಲ್ಫೇಟ್ ಅಂತ ಏನಿದೆ ಅದು 4 ಕೆಜಿ ಎಕರೆಗೆ ನಾವು ಜಿಂಕ್ ಸಲ್ಫೇಟ್ ಉಪಯೋಗಿಸ್ಬೇಕಾಗುತ್ತೆ. ಇದನ್ನು ನಿರ್ವಹಣೆ ಏನಾದರೂ ಹೌದು ಅದನ್ನು 2-3 ಕಂತು ಅಥವಾ 2 ಕಂತು ಹೇಳ್ತೀವಿ. ಮಳೆಯಾಶ್ರಿತ ಆದರೆ ಸಾಮಾನ್ಯವಾಗಿ ಸಾರಜನಕವನ್ನು 50% ಸಾರಜನಕ, ಈಗ 60 ಕೆಜಿ ಎಕರೆಗಿದ್ರೆ 30% ಅಂದರೆ 30 ಕೆಜಿ ಸಾರಜನಕವನ್ನು ನಾವು ಪ್ರಾರಂಭಿಕ ಬಿತ್ತನೆ ಮಾಡುವ ಹಂತದಲ್ಲೇ ನಾವು ಅದನ್ನು ರಂಜಕ ಮತ್ತು ಪೊಟ್ಯಾಷನ್ನು ಸೇರಿಸಿ ಕೊಡಬೇಕಾಗತ್ತೆ. ಇನ್ನು ಉಳಿದ 50%ನ 3-4 ವಾರ ಅದು ಮಳೆಯಾಶ್ರಿತದಲ್ಲಾದರೆ ಒಂದೇ ಸಾರಿ ಅವರು ಮುರಿ ಕಟ್ಟುವ ಮೊದಲಿಗೆ ಕೊಡ್ತಾರೆ ಮಳೆಯಾಶ್ರಿತದಲ್ಲಿ. ಇನ್ನು ನೀರಾವರಿ ಪ್ರದೇಶದಲ್ಲಿ ಅದನ್ನು 2 ಕಂತಾಳಾಗಿ ಕೊಡ್ತಾರೆ, 2-3 ವಾರ ಮೊದಲದಲ್ಲಿ, 4 ಮತ್ತು 5ನೇ ವಾರದಲ್ಲಿ ಅಂದರೆ 45 ದಿವಸ ಮುರಿ ಕಟ್ಟುವ ಮುಂಚಿತವಾಗಿ 2 ಕಂತುಗಳ ಒಂದು ಮೇಲ್ಗೊಬ್ಬರವನ್ನು ನಾವು ಕೊಡ್ತೇವೆ. ಈಗ ಕೊಡೋದ್ರಿಂದ ಅದು ಸಮಗ್ರವಾಗಿ ಉತ್ತಮ ಬೆಳೆಸುವ ಉಪಯೋಗಿಸುವಂಥ ಒಂದು ಇದನ್ನು ನಾವು ಕಾಣ್ತೇವೆ. ಸೈನಿಕ ಹುಳುವಿನ ಬಾಧೆ ಮುಸ್ಕಿನ ಜೋಳದಲ್ಲಿ ತುಂಬ ಜಾಸ್ತಿ. ಖಂಡಿತ, ಅತಿ ಪ್ರಮುಖವಾದ ಒಂದು ಕೀಟಬಾಧೆ ಸೈನಿಕ ಹುಳು. ಇತ್ತೀಚಿನ ವರ್ಷಗಳು ಸುಮಾರು 2018 ನಮ್ಮ ಹೊರದೇಶದಿಂದ ಬಂದಂಥ ಈ ಒಂದು ಕೀಟ ಇವತ್ತು ಜಾಸ್ತಿ ಹಾನಿ ಮಾಡಿದಂಥ ಒಂದು ಕೀಟ. ಇದಕ್ಕೆ ನಿರೋಧಕತೆ ಇರುವಂಥ ತಳಿಗಳು ಇವತ್ತು ಲಭ್ಯತೆ ಇಲ್ಲ. ಈಗ ನಾವು ಈ ಕೀನ್ಯ ದೇಶದ ಒಂದು ಒಳಸಂಕಟಗಳನ್ನು ತಂದು ಅದನ್ನು ಕೂಡ ನಿರೋಧಕತೆಯನ್ನು ಅಭಿವೃದ್ಧಿ, ಆದರೆ ಇಲ್ಲಿಯ ತನಕ ಇರುವಂಥ ಯಾವುದೇ ಹೈಬ್ರಿಡ್ಗಳಲ್ಲಿ ಇದರ ನಿರೋಧಕತೆ ಅಥವಾ ಸಹಿಷ್ಣುತೆ ಇಲ್ಲ. ಹೀಗಾಗಿ ಇದನ್ನು ನಾವು ಸಾಮಾನ್ಯವಾಗಿ ರಾಸಾಯನಿಕಗಳನ್ನು ಉಪಯೋಗಿಸಿ ನಾವು ಇದನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಹಲವಾರು ನಿರ್ವಹಣಾ ಪದ್ಧತಿಗಳಿದ್ದಾವೆ. ಒಂದು, ಮೊದಲನೇದಾಗಿ ನಾವು ಇದನ್ನು ಬೆಳೆಯ ಒಂದು ನಿರ್ವಹಣೆ ಮುಖಾಂತರ, ಈ ಒಂದು ಲದ್ದಿ ಹುಳು ಏನು ಮಾಡುತ್ತೆ ಅಂದರೆ ನಾವು ಅಂತರ ಬೆಳೆಯಾಗಿ ದ್ವಿದಳ ಬೆಳೆಗಳನ್ನು ಉಪಯೋಗಿಸೋದಾದರೆ ಇದರ ಹಾವಳಿ ಕಡಿಮೆ ಆಗ್ತದೆ. ಏಕ ಬೆಳೆಯಾಗಿ ಬೆಳೆದಂಥ ಸಂದರ್ಭದಲ್ಲಿ ಇದರ ಹಾವಳಿ ಜಾಸ್ತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ನಾವು ದ್ವಿದಳ ಬೆಳೆಗಳಾದ ಈಗ ತೊಗರಿ ಮತ್ತು ಮುಸ್ಕಿನ ಜೋಳ ಈ ಒಂದು ಅಂತರ ಬೆಳೆ ಪದ್ಧತಿಯಲ್ಲಿ ಯಾವುದೇ ಅದರ ಕಡಿಮೆ ಇದೆ. ಈ ತೊಗರಿ ಬೆಳೆ ಯಾವುದೇ ದ್ವಿದಳ ಬೆಳೆಯು ಈ ಒಂದು ಪತಂಗಕ್ಕೆ ಅಟ್ರಾಕ್ಟಿವ್ ಅಂತ ಹೇಳ್ತೀವಿ, ಅದನ್ನು ಆಕರ್ಷಣೆ ಮಾಡಲ್ಲ, ವಿರೋಧಿಸುವಂಥ ಹಾಗಾಗಿ ಈ ಗುಣಗಳು ಇರುವಂಥ ಸಂದರ್ಭದಲ್ಲಿ ನಾವು ಅದನ್ನು ಒಂದು ಕಲ್ಚರಲ್ ಮ್ಯಾನೇಜ್ಮೆಂಟ್ ಅಂತ ಏನಿರ್ತೀವಿ ಅದನ್ನಾಗಿ ಉಪಯೋಗಿಸಿ ಮಾಡ್ಬೋದು. ಅದಿಲ್ಲದ ಪಕ್ಷದಲ್ಲಿ ಈಗ ಬೀಜೋಪಚಾರ ಮಾಡಿ ಕೂಡ ನಾವು ಅದನ್ನು ಒಂದು ಪ್ರಮಾಣದಲ್ಲಿ ಮೊದಲ ಹಂತದ ಒಂದು ಬಾಧೆಯನ್ನು ತಡೆಯಬಹುದು. ಇದಲ್ಲದೆ ಎರಡನೇ ಹಂತದಲ್ಲಿ ನಾವು ಇದನ್ನು ನಾವು ಮಾಡಬೇಕಾದ್ರೆ ಇದನ್ನು ಯಾವಾಗ ಸಾಮಾನ್ಯವಾಗಿ ಇದೇನಾಗುತ್ತೆ, ಲದ್ದಿ ಹುಳು ಈ ಸುರುಳಿಯಲ್ಲಿ ಅದರ ಒಂದು ಬೀಡು ಬಿಡೋದ್ರಿಂದ ಸುರುಳಿಗೆ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಸಿಂಪಡಣೆ ಮಾಡೋದಕ್ಕೆ ಹಲವಾರು ಇತ್ತೀಚಿನ ಭಾಳ ಉತ್ತಮವಾದ ಒಂದು ರಾಸಾಯನಿಕಗಳನ್ನು ಬಿಡುಗಡೆ ಮಾಡಿದೆ. ಏನು ಬಡದ್ ಬೇಡ, ಬಡಿ ಮಣ್ಣು ಹಾಕಿದ್ರೆ ಸಾಕು ಅಂತ ಹೇಳ್ತಾರೆ. ಮಣ್ಣು ಹಾಕಿದ್ದ ಪರೀಕ್ಷಾದಲ್ಲಿ ಬಗಡ ಅಥವಾ ಮಣ್ಣು ಕಣ್ಣು ಮಾಡಿ ಅಥವಾ ಈ ಒಂದು ಮರಳಿಗೆ ಒಂದು ಆ ಒಂದು ಕೀಟನಾಶಕವನ್ನು ಮಿಶ್ರಣ ಮಾಡಿ ಹಾಕುವಂತ ಪದ್ಧತಿನ ಮಾಡ್ತಾರೆ. ಆದ್ರೆ ಅದು ಹೆಚ್ಚು ಪ್ರಮಾಣದಲ್ಲಿ ಹಾಕುವುದಕ್ಕೆ ಖರ್ಚು ಜಾಸ್ತಿ, ಪ್ರತಿ ಗಿಡಕ್ಕೆ ನಾವು ಅದು ಹಾಕ್ಬೇಕಾಗತ್ತೆ, ಹಾಕುವಂತ ಒಂದು ಖರ್ಚು ಜಾಸ್ತಿ ಆಗುತ್ತೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ನೀವು ಒಂದು ರಾಸಾಯನಿಕಗಳನ್ನು ಉಪಯೋಗಿಸಿ ಹತೋಟಿ ಮಾಡೋಕ್ಕೂ ಕೂಡ ಒಂದು ಅವಕಾಶ ಇದೆ. ಸುಮಾರು ಜನ ಈ ಕೋಳಿ ಆಹಾರವನ್ನು ತಯಾರು ಮಾಡುವಂಥವ್ರು ಮುಸ್ಕಿನ ಜೋಳದ ಗುಣಮಟ್ಟ ಏನಿದೆಯಲ್ಲ ಅದು ಅದನ್ನು ಬೆಳೆಯೋ ಪ್ರದೇಶದ ಮೇಲೂ ನಿರ್ಧಾರವಾಗಿರುತ್ತೆ ಅಂತ ಹೇಳ್ತಾರೆ. ಖಂಡಿತ ಅದು ನಿಜವ. ಹೌದು, ಈಗ ನಾವು ಮುಸ್ಕಿನ ಜೋಳದಲ್ಲಿ ಅತಿ ಪ್ರಮುಖವಾದ ಒಂದು ಕಾರಣ ಅಂಶ ಅಂದರೆ ಇದರಲ್ಲಿ ಅಫ್ಲೋಟಾಕ್ಸಿನ್ ಅಂತ ಹೇಳ್ತೀವಿ. ಈ ಅಫ್ಲೋಟಾಕ್ಸಿನ್ ನಾವು ಜಾಸ್ತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೆಸಿದಾಗ ಅದರ ಶೇಖರಣಾದಲ್ಲಿ ಸರಿಯಾಗಿ ನಾವು ಅದನ್ನು ಶೇಖರಣೆ ಮಾಡದೇ ಇದ್ದಾಗ, ತೇವಾಂಶ ಶೇಖರಣೆ ಮಾಡುವಾಗ ಜಾಸ್ತಿ ಇದ್ದಾಗ ಈ ಒಂದು ಅಫ್ಲೋಟಾಕ್ಸಿನ್ ಅಂಶ, ಈ ಒಂದು ಶಿಲೀಂಧ್ರ ಅಫ್ಲೋಟಾಕ್ಸಿನ್ ಜಾಸ್ತಿ ಆದಾಗ ಅದು ಈ ಪೌಲ್ಟ್ರಿ ಆಹಾರ ಅಥವಾ ಕೋಳಿ ಆಹಾರದಲ್ಲಿ ಅದು ಸೇರಿಸಿದಾಗ ಅದು ನಮಗೆ ಮನುಷ್ಯರಿಗೂ ಅದರ ಒಂದು ಹರಡಿ ಅದು ಒಂದು ಕ್ಯಾನ್ಸರ್ ಕಾರ್ಸಿನೋಜೆನಿಕ್ ಅಂತ ಹೇಳ್ತೀವಿ ಅಥವಾ ಕ್ಯಾನ್ಸರ್ ಕಾರಣ ಬರ್ತವಾಗುತ್ತದೆ. ಇಂಥದ್ದೊಂದು ಸಮಯ ಅದಕ್ಕಾಗಿ ಹೆಚ್ಚಿನ ಭಾಗ ನಾವು ಇದನ್ನು ಎಕ್ಸ್ಪೋರ್ಟ್ ಮಾಡೋದು ಕೂಡ ಅದನ್ನು ಹೆಚ್ಚು ಹೆಚ್ಚು ಭಾಗ ಅದು ರಿಜೆಕ್ಟ್ ಆಗ್ತಾ ಇದೆ. ಅದೆಲ್ಲದಕ್ಕೆ ಹೆಚ್ಚು ಅದು ಅನಾರೋಗ್ಯಕರವಾಗ್ತದೆ. ಅಫ್ಲೋಟಾಕ್ಸಿನ್ ಅಂಶ ಜಾಸ್ತಿ ಇದ್ದಷ್ಟು ನಮಗೆ ಮನುಷ್ಯರಿಗೆ ಅದು ಅನಾರೋಗ್ಯಕರವಾಗಿರ್ತದೆ. ಹಾಗಾಗಿ ಅಫ್ಲೋಟಾಕ್ಸಿನ್ ಅಂಶ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಇವತ್ತು ನಿಮಗೆ ನಮ್ಮ ಏನು ಮಲೆನಾಡು ಪ್ರದೇಶದಲ್ಲಿ ಜಾಸ್ತಿ ಬೆಳೆಯೋದಿಲ್ಲ. ಅದಕ್ಕೋಸ್ಕರ ಹೆಚ್ಚಿನ ಅರೆ ಮಲೆನಾಡು ಮತ್ತು ಮೈದಾನ ಪ್ರದೇಶದಲ್ಲಿ ಇವತ್ತು ಮುಸ್ಕಿನ ಜೋಳವನ್ನು ಬೆಳೆಸಿ ಉತ್ತಮವಾದ ಶೇಖರಣೆ ವಿಧಾನಗಳಿಂದ ಅದನ್ನು ಒಣಗಿಸಿ ಮತ್ತು ಶೇಖರಣೆ ಮಾಡಿರುವಂಥ ಮುಸ್ಕಿನ ಜೋಳವನ್ನಕ್ಕೆ ಹೆಚ್ಚು ಬೇಡಿಕೆ ಇದೆ. ಈ ಕೊಳಕು ಆಗಿರುವಂಥ ಅಥವಾ ಈ ಒಂದು ಶಿಲೀಂಧ್ರ ಒಂದು ಬಾಧಿತ ಬೀಜವನ್ನು ತೆಗೆದುಕೊಳ್ಳೋದಿಲ್ಲ ಆ ಒಂದು ಪೌಲ್ಟ್ರಿ ಇಂಡಸ್ಟ್ರಿನಲ್ಲಿ. ಈಗ ಗಾಬಿಂದ ಜೋಳ ಬೇರ್ಪಡಿಸೋದಕ್ಕೂ ಯಂತ್ರಗಳಿದ್ದಾವೆ, ಅದನ್ನು ಕೂಡ ನಿಮ್ಮ ವಿಶ್ವವಿದ್ಯಾನಿಲಯವೇ ಅಭಿವೃದ್ಧಿಪಡಿಸಿದೆ. ಇವತ್ತು ಎರಡು ಅದೊಂದು ಸಣ್ಣ ಪ್ರಮಾಣದಲ್ಲಿ ಮಾಡುವಂಥ ರೈತರಿಗೆ ನಾವು ಈ ಒಂದು ತೆನೆಯಿಂದ ಕಾಳನ್ನು ಬೇರ್ಪಡಿಸೋದಕ್ಕೆ 2 HP ಮೋಟರ್ ಒಂದು ಯಂತ್ರವನ್ನು ನಮ್ಮಲ್ಲಿ ಮಾಡಿದ್ದಾರೆ. ಅದಲ್ಲದೆ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಈಗ ರೈತರ ಮಟ್ಟದಲ್ಲಿ ಅಥವಾ ಜಾಸ್ತಿ ಬೆಳೆಯುವಂಥ ಪ್ರದೇಶಗಳಲ್ಲಿ ಇವತ್ತು ಕಾಬ್ ಡ್ರೈಯರ್ಸ್ ಕೂಡ ಬಂದಿದ್ದಾರೆ. ಈಗ ನಮ್ಮ ಆಂಧ್ರ ಭಾಗದಲ್ಲಿ ಇರ್ಬೋದು, ತಮಿಳುನಾಡು ಭಾಗದಲ್ಲಿ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಬ್ ಡ್ರೈಯರ್ಸ್ ಅಂದರೆ ರೈತರು ನೇರವಾಗಿ ಕಾಬನ್ನು ಹಾರ್ವೆಸ್ಟ್ ಮಾಡಿ ಅದನ್ನು ಮಾರಾಟ ಮಾಡ್ತಾರೆ, ತೆನೆಯನ್ನು ಹಾರ್ವೆಸ್ಟ್ ಮಾಡಿ. ಯಾಕೆಂದರೆ ಅವ್ರಿಗೆ ಒಣಗಿಸುವಂಥ ಪ್ರದೇಶ ಅದು ಬಿಡಿಸ್ಬೇಕು ಇಷ್ಟೆಲ್ಲ ಅವಕಾಶ ಅವಶ್ಯಕತೆ ಇರೋದಿಲ್ಲ. ಡ್ರೈಯರಿನ ಮುಖಾಂತರನೇ ಮಾಡಿ ಅದನ್ನು ಒಣಗಿಸಿ ಬೀಜವನ್ನು ಸಪ್ರೇಟ್ ಮಾಡುವಂಥ ಒಂದು ಅವಕಾಶ ಇದೆ ಯಂತ್ರಗಳಿಂದ. ಇದು ಹೆಚ್ಚು ಭಾಳ ಇದಾಗಿ ಹೋಗ್ತಾ ಇದೆ. ಅದು ಬೀಜಕ್ಕೋಸ್ಕರ ಬೆಳೆಯುವಂಥ ಪ್ರದೇಶದಲ್ಲಂತೂ 100 ಭಾಗ ಅದನ್ನು ಅದೇ ಪದ್ಧತಿಯಲ್ಲಿ ಕಾಳದ ತೆನೆಯನ್ನು ಕಟಾವು ಮಾಡಿ ಅವರೇ ತೆನೆಯನ್ನೇ ಸಾಗಿಸಿ ಅದನ್ನು ಒಂದು ಡ್ರೈಯರ್ನಲ್ಲಿ ಅದನ್ನು ಸರಿಸಮಾನವಾಗಿ ಎಲ್ಲ ಒಣಗಿಸಿ ಬೀಜವನ್ನು ಮಾಡುವಂಥ ಪದ್ಧತಿ ಈಗ 100 ಭಾಗ ಮಾಡ್ತಿದ್ದಾರೆ. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಜನವರಿ 6 ಮಂಗಳವಾರ ಬೆಳಿಗ್ಗೆ 10 ಮಂಡ್ಯ ತಾಲೂಕು ಕೀಲಾರ ಗ್ರಾಮದ MTN ಕುಮಾರ್ ಹಾಗೂ HS ಮುಕ್ತಾ ದಂಪತಿಗಳ ಮುಕ್ತಾ ನೇಚರ್ ಆರ್ಚರ್ಡ್ನಲ್ಲಿ. ನಾನು HS ಮುಕ್ತಾ. ನಾನು MTN ಕುಮಾರ್. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ, ಎಲ್ಲರೂ ಬನ್ನಿ. ಶಾರದಮ್ಮನವರೇ, ಸರಸಮ್ಮನವರೇ, ಸರೋಜಮ್ಮನ ತಾಯಿಯವರೇ ಆಶೀರ್ವಾದ ಮಾಡಿ ಬರ್ಬೇಕ್ರಮ್ಮ. ಸುಂದ್ರಮ್ಮನವರೇ, ಚಂದ್ರಮ್ಮನವರೇ, ಫಾತಿಮಾ ಬೇಗಮ್ಮನವರೇ, ಖಾತ್ರಿಯಿಂದ ನೀವು ಬರ್ಬೇಕ್ರಮ್ಮ. ಈ ಬಾರಿಯ ಅತಿಥಿ ಸೌರಶಕ್ತಿ ತಜ್ಞ ತಂತ್ರಜ್ಞಾನಿ JV ಹರ್ಷ. ಬನ್ನಿ ಜಾಣರೇ, ಕೃಷಿ ತಾಂತ್ರಿಕತೆ ಹಾಗೂ ಮೌಲ್ಯವರ್ಧನೆ ಕುರಿತ ನಿಖರ ಮಾಹಿತಿ, ಸೌರಶಕ್ತಿ ಕೃಷಿ ಉಪಕರಣಗಳ ಪ್ರಾತ್ಯಕ್ಷಿಕ ತರಬೇತಿ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಲಂಗಣ್ಣೋರೇ, ಲಿಂಗಣ್ಣೋರೇ, ಚಿಕ್ಕಣ್ಣೋರೇ, ದೊಡ್ಡಣ್ಣೋರೇ, ಲಕ್ಷ ಬಿಟ್ಟು ಬರ್ಬೇಕ್ರಣ್ಣ. ಕಮಲಂನೋರೇ, ವಿಮಲಂನೋರೇ, ಅಂಬುಜಾಕ್ಷಿ ತಾಯಿಯವರೇ ಆಶೀರ್ವಾದ ಮಾಡಿ ಬರ್ಬೇಕ್ರಣ್ಣ. ಬನ್ನಿ ಭಾಗವಹಿಸಿ. ಮಂಡ್ಯ ತಾಲೂಕು ಕೀಲಾರ ಗ್ರಾಮದ ಮುಕ್ತಾ ನೇಚರ್ ಆರ್ಚರ್ಡ್ನಲ್ಲಿ ಜನವರಿ 6 ಮಂಗಳವಾರ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳೆಗು. ಬಾನುಲಿ ಕೃಷಿ ಬೆಳೆಗು. ಬಾನುಲಿ ಕೃಷಿ ಬೆಳೆಗು. ಬಾನುಲಿ ಕೃಷಿ ಬೆಳೆಗು. ಡಾಕ್ಟರ್ ಮಹದೇವ್ ಅವರೇ, ಮುಸ್ಕಿನ ಜೋಳದ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ತಮ್ಮಿಂದಲೇ ನೇರವಾಗಿ ಪಡಿಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ, 9945332633. ಇನ್ನೊಮ್ಮೆ 9945332633. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9945332633. ಒಳ್ಳೆಯದು ಡಾಕ್ಟರ್ ಮಹದೇವ್ ಅವರೇ, ಇದುವರೆಗೂ ಕೂಡ ಮುಸ್ಕಿನ ಜೋಳದ ಸಮಗ್ರ ಬೇಸಾಯ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಮುಸುಕಿನ ಜೋಳದ ಬೇಸಾಯವನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಬೇಸಿಗೆ ಭತ್ತದ ಸಮಗ್ರ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ